ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡೋಣ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ನ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸರ್, ಬ್ರಷ್ ಕೌನ್ ಸೇ ಟೂತ್ ಪೇಸ್ಟ್ ಕರ್ನಾ ಚಾಹಿಯೇ? ಹಿಯರ್ ಇಟ್ ಈಸ್, ಸೆನ್ಸುಡೆಂಟ್ ಕೇ. ಬಿಸ್ನೆಸ್ ಓನರ್ ಹೋ ಯಾ ಹೋಮ್ ಮೇಕರ್, ಎಂಪ್ಲಾಯ್ ಹೋ ಯಾ ಸ್ಟೂಡೆಂಟ್, ಇಸ್ ಟೂತ್ ಪೇಸ್ಟ್ ಕೆ ಬಿನಾ ಬ್ರಷಿಂಗ್ ಕರ್ನಾ ಮತಲಬ್ ದಾಂತೋ ಕೆ ಸಾಥ್ ಆಕ್ಸಿಡೆಂಟ್. ಆಜ್ ಸೇ ಹಿ ಅಪ್ನೇ ಸೆನ್ಸಿಟಿವ್ ದಾಂತೋ ಕಾ ದೋಸ್ತ್ ಬನಾವ್ ಸೆನ್ಸುಡೆಂಟ್ ಕೇ. ಟೂತ್ ಪೇಸ್ಟ್ ಫಾರ್ ಸೆನ್ಸಿಟಿವ್ ಟೀತ್, ಫ್ರೀ ಫ್ರಾಮ್ ಇಲ್ ಎಫೆಕ್ಟ್ಸ್ ಆಫ್ SLS ಅಂಡ್ ಪ್ಯಾರಾಬೆನ್ಸ್. ಅಬ್ ಟೂತ್ ಕಾ ಕರೆಂಟ್ ಗಾನ್ ತೋ ಲೈಫ್ ಕಾ ಕರೆಂಟ್ ಆನ್. ಸೆನ್ಸುಡೆಂಟ್ ಕೇ ಟ್ರೈ ಕರ್ಕೆ ದೇಖೋ. ಕೇಳುಗರೆ, January 16-31 ಮಹಿಳೆಯರನ್ನು ಬಾಧಿಸುವ ಗರ್ಭಕಂಠದ ಕ್ಯಾನ್ಸರ್ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಜಾಲದಲ್ಲಿ ಬೆಳಿಗ್ಗೆ 9:05 ಬೆಂಗಳೂರು ಆಕಾಶವಾಣಿ 101.3 FM ಬೆಳಿಗ್ಗೆ 8:55 ವಿವಿಧ ಭಾರತಿ ಕನ್ನಡ 102.9 FM ಬೆಳಿಗ್ಗೆ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಅರೆ ಅಣ್ಣ ಅವರೇ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ UPI ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ UPI ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕುಂದಗೋಳ ತಾಲೂಕು ಹಿರೇಗುಂಜಳದ ಪ್ರಗತಿಪರ ರೈತರಾದ ಮಲ್ಲೇಶಪ್ಪ ಗೂಳಪ್ಪ ಬಿಸಿರೊಟ್ಟಿ ಅವರೊಂದಿಗೆ ಸಮಗ್ರ ಕೃಷಿ ಬೇಸಾಯ ಕುರಿತು ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಇವತ್ತು ಕೃಷಿ ಒಂದು ಸವಾಲಾಗಿರುವಂಥದ್ದು, ಯಾಕಂದರೆ ಸಾವಯವ ಕೃಷಿ ಮಾಡೋದನ್ನು ಬಿಟ್ಟು ಭಾಳ ದೂರ ಬಂದುಬಿಟ್ಟಿವಿ. ರಾಸಾಯನಿಕ ಕೃಷಿಯೊಳಗೆ ನಾವು ಬದುಕು ಕಟ್ಕೊಳಕ್ಕೆ ಹತ್ತೀವಿ. ಯಾಕಂದರೆ ನಮ್ಮ ಮನೆಯೊಳಗೆ ಎತ್ತಿಲ್ಲ, ಆಕಳಿಲ್ಲ, ಎಮ್ಮಿಲ್ಲ. ಹೀಗಾಗಿ ಯಾರಾದರೂ ರೈತರಾಗ್ಬೋದನ್ನೋ ಪರಿಸ್ಥಿತಿ ಬಂದುಬಿಟ್ಟದ. ಅಂದರೆ ಇವತ್ತು ಆಕಳ ಸಾಕದೇ, ಸಾವಯವ ಗೊಬ್ಬರ ಇಲ್ಲದೇ ನಾವು ಬಿತ್ತೀವಿ ಬೆಳಿತೀವಿ ಅಂಥೇಳಿ ಸಾಕಷ್ಟು ಜನ ತಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೊಳಕ್ಕೆ ಹತ್ತಾರ. ಅವರು ರಾಸಾಯನಿಕ ಗೊಬ್ಬರ ಮಾಡ್ತಾರೆ, ಯೂರಿಯಾ ಗೊಬ್ಬರ ಹಾಕ್ತಾರೆ, ಸಾರಜನಕ, ರಂಜಕ, ಸರ್ಕಾರಿ ಗೊಬ್ಬರಗಳನ್ನ ಹಾಕ್ತಾರೆ. ಆದರೆ ಮುಖ್ಯವಾಗಿ ಆರಾಮಿಲ್ಲ ಅಂತಂದ್ರೆ ನಾವು ಔಷಧ ತೊಗೊಳೋಣ. ಆದ್ರೆ ಊಟ ಮಾಡದೇ ಔಷಧ ತೊಗೊಳಕ್ಕಾಕತ್ತೇನು? ಹಂಗೆ ಭೂಮಿಗೆ ನಾವು ಊಟ ನೀಡದನ್ನು ಔಷಧ ಕೊಡ್ಲಿಕ್ಕತ್ತೀವಿ. ಅದಕ್ಕೆ ಸಾವಯವ ಅಂಶ ಏನದಲ್ಲ, ನಮ್ಮ ಭೂತಾಯಿಗೆ ಬೇಕಾಗ್ಯದ. ಅದಕ್ಕೆ ಇವತ್ತು ಸಮಗ್ರ ಕೃಷಿ ಮಾಡುವಂಥ ರೈತ ಮಾತ್ರ ಭೂತಾಯಿಗೆ ಒಂದು ನೇತ್ರಿಂದ ಊಟ ಮಾಡಿಸ್ಲಿಕ್ಕತ್ತೇನೆ, ಮತ್ತು ಭೂತಾಯಿಂದ ಸಾಕಷ್ಟು ಪಡ್ಕೊಳ್ಳೋಕ್ಕೂ ಹತ್ತೇನೆ. ಅದಕ್ಕೆ ಸಮಗ್ರ ಕೃಷಿ ಅನ್ನೋದೇ ಇವತ್ತು ನಮ್ಮ ಬದುಕಿಗೆ ಬೆಲೆ ತರುವಂಥದ್ದು ಅಂತ ಹೇಳ್ತಾ, ಇವತ್ತು ನಮ್ಮ ಜೊತೆಗೆ ಒಬ್ಬ ಯಶಸ್ವಿ ರೈತರಿದ್ದಾರೆ. ಅವರು ಸಮಗ್ರ ಕೃಷಿಕರೇ ಅನ್ಬೋದು, ಸಾವಯವ ಕೃಷಿಕರು ಅಂತ ಹೇಳ್ಬೋದು. ಮಲ್ಲೇಶಪ್ಪ ಗೂಳಪ್ಪ ಬಿಸರಟ್ಟಿಯವರು, ಅವರು ಕುಂದಗೋಳ ತಾಲೂಕು ಹಿರೇಗುಂಜಾಳದವರು. ಸಾಕಷ್ಟು ನೈಸರ್ಗಿಕ ಕೃಷಿ ಬಗ್ಗೆ, ಸಾವಯವ ಕೃಷಿ ಬಗ್ಗೆ ಒಂದು ಒಲವುಳ್ಳಂಥವ್ರು, ಮತ್ತು ಅವರ ತಂದೆ ತಾಯಿ ಕಾಲದಿಂದಲೇ ಅದನ್ನು ರೂಢಿ ಮಾಡ್ಕೊಂಡು ಬಂದಂಥವ್ರು. ನಮ್ಮ ಮಲ್ಲೇಶಪ್ಪ ಬಿಸರಟ್ಟಿಯವರು ಸಾವಯವ ಕೃಷಿಕರಾಗಿ ತುಂಬ ಹೆಸರು ಮಾಡಿದಂಥವ್ರು. ಸಾವಯವ ಗೊಬ್ಬರ ಏನಿದೆಲ್ಲ, ಇದನ್ನು ಇನ್ನೂ ಪರಿಣಾಮಕಾರಿಯಾಗಿ ಉಪಯೋಗ ಮಾಡ್ಕೊಳ್ಳೋಕ್ಕೆ ಅವರು ಯಶಸ್ವಿಯಾಗಿ ತಮ್ಮ ಹೊಲದಾಗ ಅನುಷ್ಠಾನ ಮಾಡ್ಯಾರ, ಮತ್ತು ಸಾಕಷ್ಟು ವಿಜ್ಞಾನಿಗಳ ಒಂದು ಗಮನವನ್ನು ಸೆಳೆದಾರೆ. ಸಗಣಿಯನ್ನು ಗುಡ್ಡೆ ಹಾಕಿ ಅವು ಒಂದು ಲಾರ್ವಾಗಳಿಂದ ಆಕರ್ಷಣೆಗೊಳಪಟ್ಟು ಹೇಗೆ ಅದು ತನ್ನಿಂತಾನೇ ಒಂದು ನೈಸರ್ಗಿಕವಾದ ಔಷಧವನ್ನು ತಯಾರು ಮಾಡ್ತದೆ ಅನ್ನೋದನ್ನು ಅವರು ಕಂಡುಹಿಡಿದಾರೆ. ಮತ್ತು ಅದರಲ್ಲಿ ಸಾವಯವ ಅಂಶ ಏನು ಜಾಸ್ತಿಯಾಗಿ ನಮ್ಮ ಹೊರಕ್ಕೆ ಹೆಂಗೆ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಕೂಡ ಅವರು ಸಾಕಷ್ಟು ತಮ್ಮನ್ನು ತಾವು ಕಂಡುಕೊಂಡಂಥವ್ರು. ಆತ್ಮೀಯ ಕೇಳುಗರ ನಿಮ್ಮೆಲ್ಲರ ಪರವಾಗಿ ಮಲ್ಲೇಶಪ್ಪ ಬಿಸರೊಟ್ಟಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಮಲ್ಲೇಶಪ್ಪ ಗುಳಪ್ಪ ಬಿಸರೊಟ್ಟಿ ಅವರೇ. ನಮಸ್ಕಾರ ಸರ್. ಈ ಸಾವಯವ ಗೊಬ್ಬರ ಉಪಯೋಗ ಮಾಡಿ ನೀವು ಕೃಷಿ ಮಾಡ್ತೀರಂತ ಹೇಳಿದ ಕೂಡ ನೀವು ನಮ್ಗೆ ಬಿಸರಿಟ್ಟು ತಗೊಂಬಂದಂಗೆ ಆಗಿದೆ. ಯಾಕಂದ್ರೆ ನೀವು ಹಿರೇಗುಂಜಾಳದಿಂದ ಬಿಸರಿಟ್ಟು ತಗೊಂಡು ನಮ್ಗೆ ಬಿಟ್ಟಾಲಿಗೆ ಬಂದಿರಿ ಅಂತ ನಮ್ಗೆ ಅನ್ಸಕತ್ತೆ. ಬಿಸರೊಟ್ಟಿ ಒಳಗೆ ಎಲ್ಲರೂ ಅವಾಗಲೇ ಅನಾದಿ ಕಾಲದಿಂದ ರೀ ಆ ಬಿಸರೊಟ್ಟಿ ಊಟ ಮಾಡ್ತಿದ್ರಿ, ಎಲ್ಲರಿಗೂ ಅಷ್ಟು ಸ್ಟ್ರೆಂತ್ ಶಕ್ತಿ ಇತ್ತು ಸರ್. ಬಹಳ ಪರಿಶುದ್ಧವಾದ ಬಿಸರೊಟ್ಟಿ ತಿಂತಿದ್ರಿ ಅವಾಗ. ಈಗೆಲ್ಲ ಕೆಮಿಕಲ್ ಎಲ್ಲ ಎಣ್ಣೆಯ ಔಷಧಿ ಏನರಿ ಸ್ಪ್ರೇ ಮಾಡಿ ಜೋಳ ತಿನ್ನುವಂತ ಕಾಲ ಬಂದಿದ್ರಿ. ಅದಕ್ಕೆ ಅವಾಗ ಆ ರೊಟ್ಟಿ ತಿಂದ್ರೆ ಅವಾಗ ಹೇಳ್ತಿದ್ರಿ ಅದು ನಮ್ಮ ತಂದೆ ತಾಯಿರಿ, ಅಕಸ್ಮಾತ್ ಏನಿರಲ್ಲ ಅಂತಂದ್ರೆ ಸ್ವಲ್ಪ ಮಿಜ್ಜಿ ಖಾರ ತುಪ್ಪ ಬಿಸಿ ರೊಟ್ಟಿ ಹೆಚ್ಚು ತಿಂದ್ಬಿಟ್ರೆ ಮತ್ತೊಂದು ಹೊತ್ತಿನ ಊಟ ಆರಾಮ್ಸಿರ ಗಟ್ಟಿಯಾಗಿ ಹೋಗ್ತಿದ್ರೆ ಅಂತ ಹೇಳ್ತಿದ್ದೆ ಸಾಬ್. ಸತ್ಯ ರೀ ನೀವು ಹೇಳಿದ್ರಿ. ಮಲ್ಲೇಶಪ್ಪ ಬಿಸಿ ರೊಟ್ಟಿ ಅವರೇ, ಇವತ್ತು ನಿಮ್ಮದೊಂದು ನಿಮ್ಮ ಒಂದು ಕೃಷಿ ಪದ್ಧತಿ ನೋಡಿ ನಾವು ಮಂತ್ರಮುಗ್ಧರಾಗಿ. ಅಂದ್ರೆ ಏನಪ್ಪ ಈ ತರನೂ ಕೃಷಿ ಮಾಡ್ಬೋದಾ? ಹೇಗೆ ಈ ಒಂದು ಆಕಳ ಮತ್ತು ಎತ್ತುಗಳ ಮೆನ್ಯೂರ್ನ ಇಷ್ಟು ಚೆನ್ನಾಗಿ ಅದನ್ನ ವಿಶ್ಲೇಷಣೆ ಮಾಡಿ ಅದು ಇನ್ನೂ ಹೆಚ್ಚು ಉಪಯುಕ್ತ ಆಗೋಂಗೆ ಮಾಡೋದು ನಮ್ಗೆ ಭಾಳ ಸಂತೋಷ ಆಯಿತು. ಏನು ಇದರ ಗುಟ್ಟು, ಹೇಗೆ ನೀವು ಇದನ್ನು ಆರಂಭ ಮಾಡಿದ್ರಿ? ಮೊದಲಿಂದ ನಿಮ್ಮದು ಜೀವನ ಕ್ರಮ ಹೆಂಗಿತ್ತು? ನಾವು ಮೂಲತಃ ಕೃಷಿಕರ ಕುಟುಂಬ, ನಮ್ಮ ತಂದೆಯ ಕುಟುಂಬನ ಕೃಷಿ ರೀ, ನಮ್ಮ ಅಜ್ಜನ ಕೃಷಿ ಕುಟುಂಬದವ್ರಿ. ಏನಿತ್ತಂತಂದ್ರಿ, ನಮ್ಮ ತಂದೆಯವ್ರನ್ನ ನಾವು ಬಾಲ್ಯದೊಳಗೆ ನೋಡಿಲ್ಲ, ನಾವು ಜಾಸ್ತಿ ಅಜ್ಜಮ್ಮನ ಮನೆ ಬೆಳೆದೇವ್ರಿ. ಅವರೆಲ್ಲ ಬಾಲ್ಯದೊಳಗೆ ಸಾಕಷ್ಟು 45-50 ಹಸುಗಳನ್ನು ಕಟ್ಕೊಂಡು ಕೃಷಿ ಮಾಡ್ತಿದ್ರಿ. ನಾವು ಅದರೊಳಗೆ ಪಳಗಿದ್ರಿ. ನಾವು ಕೃಷಿ ಕಡೆ ಒಲಿವಿಗೆ ಬಂದಾಗ ನಾವು ಸ್ವಲ್ಪ ಕೃಷಿ ಮಾಡ್ತಿದ್ರಿ. ಮಾಡುವ ಹೊತ್ತಿನಾಗ ರೀ ಅವಾಗ ಈ ಎರೆಹುಳದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಮೀನಿದ್ರಿ. ಕೃಷಿ ಇಲಾಖೆಯಲ್ಲಿದ್ದಾರೆ FFS ಅಂತೇಳಿ ಊರು ಮಾಂತೇಶವರು ಅಂತ ಬಂದು ಕೃಷಿ ಬಗ್ಗೆ ಒಂದು ತರಬೇತಿ ಕೊಟ್ಟು ಅವಾಗ ಮುಂದೆ ಪರಿಚಯ ಆಗಿಂದ ಮುಂದೆ ನೀವು ಎರೆಹುಳ ಗೊಬ್ಬರ ಮಾಡ್ತೀರನ್ನ ಅಂತ ಕೇಳಿದ್ರೆ ಮಾಡ್ತೀವಿ ಅದಕ್ಕೇನಿಲ್ಲ ಅಂತ ಹೇಳಿದ. ಅವಾಗ ಒಂದಿಷ್ಟು ಕಲ್ಲು ಹಾಕಿ ಕೋಲ್ ನಡೆಸಿ 1,000 ರೂಪಾಯಿ ಖರ್ಚು ಮಾಡಿದರೆ ನಿಮ್ಗೊಂದು ಪ್ಲಾಸ್ಟಿಕ್ ಎರೆಹುಳು ತೊಟ್ಟಿ ಕೊಡ್ತೀವಿ ಅಂತ. ಏ ಚಲೋ ಆಗ್ಬೋದು ಬಿಡು ಅಂಥೇಳಿ ನಮಗೊಂದು ಎರೆಹುಳು ತೊಟ್ಟಿ ಕೊಟ್ಟರಿ. ಎರೆಹುಳು ತೊಟ್ಟಿ ಕೊಟ್ಟ ನಂತರ ಅದಕ್ಕೆ ನಾವೆಲ್ಲ ಒಂದು ಲೇಯರ್ ಕಸ ಹಾರಿ, ಒಂದು ಲೇಯರ್ ಸಗಣಿ ಹಾಕಿ, ಒಂದು ಲೇಯರ್ ಮಣ್ಣು ಹಾಕೊಂತ ಅದನ್ನು ತುಂಬಿಸಿ ಮತ್ತು ಒಂದು 15 ದಿನ ನೀರು ಹಾಕಿ ಅದು ಕೊನೆಗೆ ಅದು ಹೀಟ್ ಆಗಲಾರ್ದಂಗೆ ನೋಡಿದಾಗ ಅದು ಸ್ವಲ್ಪ ಎರೆಹುಳು ಬಿಟ್ವಿ. ಎರೆಹುಳು ಬಿಟ್ಟಿಂದ ಮುಂದೆ ಅವರು ಆವಾಗಲ ಟೈಮ್ನಾಗ ಗಡದಂತ JD ಸಾಹೇಬ್ರು ಇದ್ರು ನಮ್ಮ ಮನೆಗೆ. ನಾ ಇಲ್ಲಿ ಟೈಮ್ನಾಗ ಬಂದು ನೋಡ್ಕೊಂಡು ಅದನ್ನ, ಇಲ್ಲ ರೈತ ಚೆನ್ನಾಗಿ ಮಾಡೋಣ ಇನ್ನೊಂದು 3 ಕೊಡು ಅಂತಂದ್ರೆ ಅವು ಒಟ್ಟು 4 ಆದ್ರಿ. 4 ಆಗಿಂದ 4 ಎರೆಹುಳು ತೊಟ್ಟಿ ಮಾಡ್ಕೊಂತ ನಮ್ಮ ಹೊಲಕ್ಕೆ ಯಾ ರಾಸಾಯನಿಕ ಗೊಬ್ಬರ ಬಳಸಂಗ ಎರೆಹುಳು ಗೊಬ್ಬರ ಮಾಡಿ ಬೆಳೆ ಬೆಳಿತಿದ್ರಿ. ಬೆಳೆ ಬೆಳ್ಕೊಂತ ಹೋದಾಗ ಮುಂದೆ ಕೊನೆಗೆ ರೀ ಒಂದು 2 ವರ್ಷ ಆಗಿಂದ ನಮ್ಮ ಊರಾಗ ನಳ ಬರ್ತಿದ್ರಿ. ಅದ ನೀರು ಹಿಡಿದು ನಾನು ಟೋಟಲಿ ಡ್ರೈ ಲ್ಯಾಂಡ್, ಯಾವುದು ನೀರಿಲ್ಲ ರೀ. ನಮ್ಮ ಮೂಲತಃ 20 ಎಕರೆಗೂ 3 ನೀರಿಲ್ಲ. ನೀರಾದ ಅಂದ್ರೆ ನಮ್ಮ ಮನೆಗೆ ಬರುದು, ಅಷ್ಟು ಕ್ರಿಟಿಕಲ್ ಐತ್ರಿ. ಅಂತ ಸ್ಥಿತಿ ಒಳಗೆ ನಮ್ಮ ಊರಾಗ ನಳನ ಬಂದಾಗ್ಬಿಟ್ರಿ. ನಳ ಬಂದು ಹೊತ್ತು ಹಾಕೋದು ನಮ್ಗೆ ಆಗಂಗಿಲ್ಲ ಅಂತೇಳಿ ಅದು ಎರೆಹುಳು ತೊಟ್ಟಿ ಕ್ಯಾನ್ಸಲ್ ಮಾಡಿದ್ರಿ. ಅದು ಆ ಮಾಡೋದನ್ನು ಬಿಟ್ಬಿಟ್ಟಿವ್ರಿ. ಬಿಟ್ಟಿಂದ ಕೊನೆಗೆ ಏನಾಯ್ತು ಅಂತಂದ್ರೆ ರೀ, ಈ ಪಾಳೇಕರ್ ಪುಸ್ತಕ ಅಂತ ಸಿಕ್ತ್ರಿ, ಅವು ನಮ್ಮ ಊರಾಗ ಒಬ್ಬರು ಕೊಟ್ಟರು, ಓದ್ರಿ ಅಂತಂದ್ರೆ ಓದಿದ್ವಿ. ಅದರೊಳಗೆ ಜೀವಾಮೃತ ಅಂತೈತ್ರಿ. ಜೀವಾಮೃತಕ್ಕೆ ನೀರು ಬೇಕು ರೀ, 200 ಲೀಟರ್ ನೀರು ಬೇಕು. ನಮಗೆ 20 ಎಕರೆ ಹೊಲ, ನಮಗೆ ಕುಡಿಯಾಕ ನೀರಿಲ್ಲ, ಇನ್ನು ಅದನ್ನು ನೀರು ಎಲ್ಲಿ ತರಬೇಕು ಅದು ನಮ್ಗೆ ಸಾಧ್ಯವಾಗಲಾರ್ದು ಅಂತ. ಮತ್ತು ಅವಾಗ ನಮ್ಮ ತಲೆಯಾಗ ವಿಚಾರ ಹೊಳಾಕತ್ರಿ ಏನಂತಂದ್ರೆ, ನಮ್ಮ ಅಜ್ಜನ ಕಾಲದಾಗೊಳಗೆ ರೀ ಏನೂ ಹಾಕ್ತಿದ್ದಿಲ್ಲ, ಬೆಳೆ ಪರಿವರ್ತನೆ ಮಾಡ್ತಿದ್ರು, 100 ಗಾಡಿ ಗೊಬ್ಬರ ಹೇಳ್ತಿದ್ರು, 2-2 ವರ್ಷಕ್ಕೊಂದ್ಸರಿ ಹೊಲಕ್ಕೆ ತಿಪ್ಪಿ ಗೊಬ್ಬರ ತುಂಬಿಸಿದ್ರು. ಮತ್ತು ಎಡಿ ಕುಂಟಿ ಕಳೆ ಎಲ್ಲ ಚೆನ್ನಾಗಿ ಮಾಡ್ತಿದ್ರು, ಮತ್ತು ಬೆಳೆ ಒಳಗೆ ವೈವಿಧ್ಯಮಯ ಬೆಳೆ ಬೆಳಿತಿದ್ರು, ಒಂದೇ ಬೆಳೆ ಬೆಳಿತಿದ್ದಿಲ್ಲ. ಅವ್ರು ಏನೂ ಮಾಡ್ತಿದ್ದಿಲ್ಲ, ಸುಮ್ಮನೆ ಅವ್ರು ಹೇಳ್ತಿದ್ರು. ನಾವು ಕುಂಟ್ಲಿಟ್ಲಿ ಹೇಳ್ತೀವಿ, ಅವರು ಮೆಣಸಿನಕಾಯಿ ಎಲ್ಲ ಹೆಂಗೆ ಹೇಳ್ತಿದ್ರು, 8 ಎತ್ತಿನ ಬಣ್ಣ ಎಷ್ಟು ಹಾಕಿದ್ರೆ ಅಷ್ಟು ಹಾಕೋ ನೋಡು ಅಂತ ಹೇಳ್ತಿದ್ರು. ಏನೂ ಮಾಡ್ತಿದ್ದೇ ಇಲ್ಲರಿ ಅವರು. ಹಂಗಾಗಿ ಇವರು ಅಷ್ಟೆಲ್ಲ ಮಾಡ್ತಿದ್ರು, ಬಟ್ ನಾವು ಎಡಿಷನಲ್ ಆಗಿ ಏನೇನೋ ಮಾಡಕತ್ತೀವಲ್ಲ, ಈ ಸಗಣಿ ಒಳಗೆ ಏನಿರಬೇಕು ಅಂಥೇಳಿ ನೋಡ್ಬೇಕಂತೇಳಿ ನಾನು ಒಂದು ವಿಚಾರಕ್ಕೆ ಬಂದಿರಿ. ಅವಾಗ ಒಂದಿಷ್ಟು ಸಗಣಿಗೆ ಒಂದಿಷ್ಟು ಗೋಮೂತ್ರ, ಒಂದು 20-25-30 kg ಸಗಣಿಗೆ ಒಂದಿಷ್ಟು ಗೋಮೂತ್ರ, ಮಣ್ಣು, 1.5 kg ಬೆಲ್ಲ, 1.5 kg ಜೀವದ ಹಿಟ್ಟು ಹಾಕಿ ಅದನ್ನೊಂದು ಗುಡ್ಡಿ ಮಾಡಿದ್ರಿ. ಗುಡ್ಡಿ ಮಾಡಿ ಒಂದು ಬುಡಕ್ಕೆ ಹಾಸಿ ಗುಡ್ಡಿ ಮಾಡಿದೆ. ಮಾಡಿ ಹಂಗೆ ಕಂಟಿನ್ಯೂ ಒಂದು 15 ದಿನ ಮಾಡ್ಕೊಂತ ಹೋದ್ರಿ ಸಾಹೇಬ್ರ. ಮುಂದೆ ಹೋಗಿದ್ರಿ 15 ದಿನ ಆಗಿಂದ ಅದನ್ನು ಹೊಳಿಸಿ ನೋಡಿದಾಗ ಸಿಕ್ಕಾಪಟ್ಟಿ ಕೊಳತು ವಾಸನೆ ರೀ. ಕೊಳತು ವಾಸನೆ ಅದನ್ನು ಹೊಳಿಸಿ ನೋಡಿದಾಗ ಅದೇ ಸಗಣಿ ತೊಗೊಂಡು ಮಗ ಕೊಡೋ ಸಿಟ್ಟು ಬರುತ್ತೆ, ಅಷ್ಟು ಕೊಳತು ವಾಸನೆ ರೀ. ಮತ್ತು ಏನು ತಪ್ಪಾಕತ್ತೀನಿ ನಾನು ಇದನ್ನು ಅಂತರಿ. ಮತ್ತು ಹಂಗೆ ಕಂಟಿನ್ಯೂ ಮಾಡ್ಕೊತ ಇದ್ರಿ. ಮಾಡ್ಕೊತಿದ್ದು ಅದಕ್ಕೆ ಡೈಲಿ ಒಂದು ನಂಬರ್ ಬರ್ದಿರ್ತಿದ್ದೆ, 1 ದಿನ ಮಾಡಿದ್ದು, 2 ದಿನ ಮಾಡಿದ್ದು, 3 ದಿನ ಮಾಡಿದ್ದು. ಹಂಗೆ ಒಂದು 20 ದಿನ ಆಗಿಂದ ಸುತ್ತೂಲಿ ಕಪ್ಪಾಗಿತ್ತು, ನಡ್ರಕ್ಕೆ ಹಳದಿ ಆಗಿತ್ತು. ಮತ್ತು ಅವಾಗ ಒಂದು 3,000 ರೂಪಾಯಿದು ಒಂದು ಸಣಿಗೆ ಮಾಡಿಸಿ ಅದಕ್ಕೆ ಹಾಕಿ ತಿಕ್ಕಿ ಪೌಡರ್ ಮಾಡಿದೆ. ಕೈ ಇಟ್ಟರೆ ಮತ್ತು ಕೈ ಬಿಸಿ ಆಗಕತ್ತು, ಸರಿನರಾಗಲಿ ತಪ್ಪರಾಗಲಿ ಅಂಥೇಳಿ ಇದನ್ನು ಕಂಟಿನ್ಯೂ ಒಂದು 8 ತಿಂಗಳು ಮಾಡೋಣ ಅಂಥೇಳಿ ಕಂಟಿನ್ಯೂ ಮಾಡ್ಕೊಂತ ಹೋದೆ ರೀ. ಹೋಗಿಂದ 30-35 ದಿನ ಆದ ನಂತರ ರೀ ಅದು ಏನಾಯ್ತು ಅಂತಂದ್ರೆ, ಮೂಗ್ ಹಿಡಿದ್ರೆ ಒಳ್ಳೆ ಪರಿಮಳ ವಾಸನೆ ಬರಾಕತ್ರಿ. ಅವಾಗ ನನಗೂ ಇಷ್ಟ ಬರಾಕತ್ತೆ, ಅದನ್ನ ಹಿಡುಗರ್ಲಿ ವಾಸನೆ ತಗೋಬೇಕಪ್ಪ ಸಗಣಿನ, ಅಷ್ಟು ವಾಸನೆ ಬರಾಕತ್ರಿ. ಅಂದಿಂದ ಆ ಸಣಿಗೆ ಮಾಡಿಸಿದ್ ನೋಡ್ರಿ, ಅದಕ್ಕೆ ತಿಕ್ಕ ಪೌಡರ್ ಮಾಡಿ ಹೊಲಕ್ಕೆ ಹಾಕಾಕತ್ತೀವಿ. ಹಾಕಾಕತ್ತಿಂದ ಮುಂದ್ರಿ ಅವಾಗ ಏನಾಯ್ತು ಅಂತಂದ್ರೆ, ಅದು ಅಲ್ಲೇ ಹಿತ್ತಲದೊಳಗೆ ದೊಡ್ಡ ಗುಡ್ಡಿ ಇತ್ತು ರೀ. ನಾವು ಎಷ್ಟು ಬೇಕಷ್ಟು ಬಳಸ್ಕೊಂಡು ಅಲ್ಲೇ ಬಿಟ್ಟಿದ್ವಿ ರೀ. ಬಿಟ್ಟ ನಂತರ ಸಾಕಷ್ಟು ಮಳೆ ಆತ್ರಿ, ಆಗಿಂದ ಬ್ಯಾಸಿ ಬಿತ್ತರೆ ಕಾಲಾಗಿತ್ತಿರೋದು, ಅದನ್ನು ತೆಗೆದು ಬೇರೆ ಕಡೆ ಹೊಳೆ ಹಾಕನ್ ಬಾ ಅಂತೇಳಿ ವಿಚಾರ ಮಾಡಿದ್ವಿ. ವಿಚಾರ ಮಾಡಿದಾಗ ಅದೊಂದು ಹೊಳೆ ಹಾಕಕ್ಕೆ ನೋಡೋಕೆ ಹೋಗಿ ಸಾಬ್ರ, ಒಂದು ಕಿರುಬಳ ಗಡ್ತ್ರ ಶಾವಿಗೆ ಬಳ್ಳಿ ಹೆಂಗ್ ಬರ್ತಾವಲ್ಲ ಹಂಗ ಎರೆಹುಳ ಬರಾಕತ್ತಿವ ಅದ್ರಾಗ. ಆತರ ಎರೆಹುಳ ಬರಾಕತ್ತಿಂದ ನಾವು ಏನೋ ತಪ್ಪೇವಿ ಇದ ಚಲೋ ಅಂತೇಳಿ ನಾ ಮತ್ತೆ ಅವಾಗ ಒಂದು ಪ್ರಯೋಗ ಮಾಡಿದ್ರಿ. ಒಂದ್ ಮಾವಿನ ಹಣ್ಣು ಇಟ್ರಿ ಒಳಗ ಒಳ್ಳೆ ಸ್ಮೆಲ್ ಬಂದಂತ ಸಗಣಿನ ಅದ್ರೊಳಗ ಹಾಕಿ ಪೂರ್ತಿ ತುಂಬಿಸಿ ಅದ್ರ ಮೇಲೆ ಬತ್ತುಲ್ ಹಾಕಿ ಒಂದ್ ಟ್ರೀ ಒಳಗ ಒಂದ್ ಬಗ್ಸಿ ಎರೆ ಗೊಬ್ಬರ ಹಾಕಿದೆ, ಇನ್ನೊಂದ್ ಟ್ರೀ ಒಳಗ ಎಣಿಸಿ ಹತ್ತು ಎರೆಹುಳ ಬಿಟ್ಟೆ. ಹಂಗ ಬಿಟ್ಟು ಡೈಲಿ ಊಟ ಮಾಡ್ತೇವೆ ಕೈ ತಕೊಂಡಂಗ್ ತಕೊಂಡ್ರಿ. ತಕ್ಕೊಂಡಿಂದ್ರಿ ಕೊನೆಗೆ ಮೂರ್ ತಿಂಗಳ ಬಿಟ್ಟಿಂದ್ರಿ 2,500 ಎರೆಹುಳ 25 ಕೆಜಿ ಗೊಬ್ಬರ ರೀ ಅಷ್ಟು ಬಂತ್ರಿ. ನಾವ್ ಈಗ ಅವಾಗ್ಲಿದ್ದ ಎರೆಹುಳ ಯಾರಾದ್ರೂ ಕೇಳಿದ್ರೆ ಫ್ರೀ ಕೊಡ್ತೇನ್ರಿ, ಬಟ್ 500 ರೂಪಾಯಿ ಕೆಜಿ ಎರೆಹುಳ ಮಾರ್ತಾರ್ರಿ. ಬಟ್ ರೈತರಿಗೆ ಇದನ್ನ ಫ್ರೀಯಾಗಿ ಮಾಡ್ಕೋಬಹುದ್ರಿ. ಮುಂದ ಇದಕ್ಕ ಎರೆಹುಳಕ್ಕೆ ಏನ್ ಬೇಕ್ರಿ ಅಂತಂದ್ರೆ ನೀರ್ ಬೇಕ್ರಿ. ಅವತ್ತ ಯಾವಾಗಿದ್ರು ಅವಾಗ ಮಳಿ ಬಂತು ಅದಕ್ಕೆ ನೀರ್ ಅದ, ಇಲ್ಲ ಎರೆಹುಳ ನೀರ್ ಇಲ್ಲ ಅಂದ್ರೆ ಕೆಲಸ ಮಾಡಲ್ಲ. ಮುಂದ ಇದ ಸಗಣಿ ಕೆಲಸ ರೀ ಹೊಲದಾಗ ಮಾಡಕತ್ತಿದ್ರಿ. ಇಲ್ಲ ಮಾಡಕತ್ತಿಂದ ಅಲ್ಲಿ ಏನಾತ್ರಿ ಅಂತಂದ್ರೆ ಅಲ್ಲಿ ಒಂದು 2-3 ತಿಂಗಳ ಮಾಡಿದ್ರಿ. ಮಾಡಿದ್ರಿ ಮ್ಯಾಗೆಲ್ಲ ಹಕ್ಕಳು ಇರ್ತಿತ್ರಿ, ಬುಡಕ್ಕೆಲ್ಲ ಸಾಸಿವೆ ಕಾಳಂಗ ಆಗಿ ಪೂರ್ತಿ ಗೊಂಡಾಳ ಟೈಪ್ ಆಗಿತ್ರಿ. ಅವಾಗ ಬಲ್ಲವ್ರನ್ನ ಕೇಳಿದ್ರಿ, ಕೆಲವೊಂದಿಷ್ಟು ಬಲ್ಲವ್ರು ಏನ್ ಮಾಡಿದ್ರು, ಇದು ಪತಂಗ ಆಗಿ ಹೋಗತಿ, ನಿನ್ ಪತಂಗ ಹೊಲ ಹಾಳ ಮಾಡಿಬಿಡ್ತತಿ, ಇದು ಕೆಟ್ಟ ಅಂದ್ಬಿಟ್ರು. ಬಂದ್ ಏನ್ ಮಾಡ್ಬಿಡ್ತೀನಿ, ಒಂದ್ 6,000 ಆ ಸಾಣಿಗೆ ತಿಕ್ಕಿ ಕೊಂದ್ಬಿಟ್ರಿ. 6,000 ಲಾರ ಕೊಂದ್ಬಿಟ್ಟೆ. ಅಯ್ಯೋ ಕೊಂದಿನ್ ಸಾಹೇಬ್ರ, ಮುಂದ ಒಂದ್ ಸ್ವಲ್ಪ ಇನ್ನೊಂದ ಅರ್ಧ ಗಾಡಿ ಅಷ್ಟಿತ್ರಿ, ಗಪ್ನ ದ್ಯಾಸ್ ಆತ್ರಿ ಲಾರ್ಡ್ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯದಾಗ ರೀ. ಡಾಕ್ಟರ್ ಆರ್ ಕೆ ಪಾಟೀಲ್ ಸಾಹೇಬ್ರ ಅಂತಿದ್ರು, ಅವ್ರಿಗೆ ಫೋನ್ ಹಚ್ಚಿದ, ಇಲ್ಲಿ ಸಾಹೇಬ್ರ ನಮ್ದು ಹಿಂಗೆ ಸಗಣಿ ಒಳಗೆ ಹಿಂಗಿಂಗ್ ಆಗೈತಿ, ಮತ್ತೆ ಅದಕ್ಕೆ ಹೆಂಗ್ ರೀ ಅಂತ, ಇಲ್ಲ ನೀ ಅದನ್ನ ತಗೊಂಬ, ಅದನ್ನ ಹೆಂಗ್ ರೆಡಿ ಆಗಿದ್ದ ಹಂಗ ತಗೊಂಬ ಅಂತೇಳಿ ಅವ್ರ ಸ್ಟೂಡೆಂಟ್ ಕಳಿಸಿ ನಮ್ಮ ಬಸ್ಸಿಗೆಲ್ಲ ಕಳಿಸಿದ್ರಿ. ನಮ್ಮ ಸ್ಟೂಡೆಂಟ್ ಕರ್ಕೊಂಡು ಹೋಗಿ ಅವ್ರ ವಿಶ್ವವಿದ್ಯಾಲಯ ಕರೆಸಿದ್ರಿ. ಅಲ್ಲೆಲ್ಲ ಚಿಕ್ಕ ಮಕ್ಳು ಹೆಂಗ್ ಹೇಳ್ತಾರ ಹಂಗ ಅದನ್ನ ಒಂದು ಕೇಜ್ನಾಗಿಟ್ಟು ಇನ್ನೊಂದು ಸ್ವಲ್ಪ ಐಶಾರಿ ಕಳಿಸಿ ಮಲೇಶಪ್ಪ, ಈ ಹುಳನ ಅಲ್ದ ಮತ್ತೆ ಬ್ಲಾಕ್ ಸೂಲರ್ ಫ್ಲೈ ಇಂಥವೆಲ್ಲ ಬರ್ತವು. ಅವರು ಹೇಳಿ ಮುಂದೆ ನಾನು ಹೇಳಿದ್ರು, ಅವರು ನೀನು ನಾಳಿದ್ದ ಮಾಡಬೇಕಾದ್ರೆ ಅದಕ್ಕೊಂದು ಬುಡಕ್ಕೆ ಪ್ಲಾಸ್ಟಿಕ್ ಅಳಿ ಸುತ್ತಿಡು, ಸುತ್ತಿಟ್ಟು ಅದನ್ನ ಕೆಲಸ ಮಾಡು ಅಂತಂದ್ರಿ. ಮುಂದೆ ಒಂದು 2 ತಿಂಗಳು ಬಿಟ್ಟಿಂದ ಫೋನ್ ಹಚ್ಚಿದ್ರು, ಏನಾಗಿತ್ತು ಮಲೇಶಪ್ಪ ಅಂತೇಳಿ. ಅವಾಗ ಏನಾಗಿತ್ತು ಅಂತ ಕೇಳಿದ್ರೆ, ನಾನು ಸಾಹೇಬ್ರ ಲಾರ್ವಾ ಹೆಂಗೆ ತಿಂತೈತಿಲ್ರಿ, ಸುಮ್ ತಿಂದೈತ್ರಿ ಬಟ್ ಪ್ಲಾಸ್ಟಿಕ್ ಅಳಿ ಏನಾಗಿಲ್ಲ. ಅವ್ರಿಗೆ ಅವ್ರು ಹೇಳಿದ್ರಿ ಅದು ಪ್ಲಾಸ್ಟಿಕ್ ಅಳಿಯನ್ನು ತಿಂತೈತಿ ಅನ್ನೋ ಒಂದು ಉದ್ದೇಶಕ್ಕೆ ನಾ ಹೇಳಿದ್ಯಾ, ಕಂಟಿನ್ಯೂ ಮಾಡು ಅಂತೇಳಿ ಮುಂದೊಂದು 1 ತಿಂಗಳು ಬಿಟ್ಟಿಂದ ಡಾಕ್ಟರ್ ವೆಂಕಟೇಶಲು ಶಂಕರ್ ಮೂರ್ತಿ ಆರ್ಕೆಪಾಳ್ ಸಾಹೇಬ್ರು ಬಂದ್ರಿ. ಅದನ್ನ ಸಂಶೋಧನೆ ಒಳಪಡಿಸಿದಾಗ ರೀ, ಅದ್ರೊಳಗ ಒಂದು 10 PhD ಮಾಡಬಹುದು ನೋಡು ಅಂತ ಹೇಳಿ ಮತ್ತೆ ಅದನ್ನೆಲ್ಲ ಲ್ಯಾಬ್ ಚೆಕ್ ಮಾಡಿಸಿದ್ರಿ. ಮೈಕ್ರೋನ್ಯೂಟ್ರಿಯಂಟ್ ಮೈಕ್ರೋಬಿಯಲ್ ಅದೆಲ್ಲ ಚೆಕ್ ಮಾಡಿಸಿದಾಗ ರೀ, ಸಾಕಷ್ಟು ಮೈಕ್ರೋನ್ಯೂಟ್ರಿಯಂಟ್ ಮೈಕ್ರೋಬಿಯಲ್ ಅದು ತಿಂದ ನಂತರ ಹೆಚ್ಚಿಗೆ ಹಾಕವ್ರಿ. ಮತ್ತೆ ಇದಕ್ಕೆ ಎಕ್ಸ್ಪೈರ್ ಇಲ್ರಿ, ನಾನು 6 ವರ್ಷ ಬಿಸಿಲೊಳಗ ನೆರಳೊಳಗ ಅದನ್ನ ಇಟ್ಟು ಲ್ಯಾಬ್ ಚೆಕ್ ಮಾಡಿಸಿದಾಗ ರೀ, ಅದು ಎಕ್ಸ್ಪೈರಿ ಸಾವ ಇಲ್ರಿ. ಮತ್ತೆ ಇದಿಷ್ಟು ಅಲ್ದರಿ, ಮತ್ತೆ ಇದು ಏನ್ ಮಾಡ್ತೈತೆ ಅಂತಂದ್ರೆ, 1 kg ನಾವು ಅದನ್ನ ಈ ಲಾರ್ವಾ ಗೊಬ್ಬರ ಹಾಕಿದ್ರೆ ಅದು ನೀರೊಳಗಿಟ್ರೆ ಮತ್ತೆ 1 kg ನೀರು ಅಬ್ಸರ್ವ್ ಮಾಡ್ಕೊಂತೈತಿ. ಮೂರ್ ಕೆಲಸ ಮಾಡ್ತೈತ್ರಿ ಅದು. ಈ ಮೂರ್ ಕೆಲಸ ಮಾಡೋದ್ರಿಂದ ನಮ್ಮ ಭೂಮಿ ಒಳಗ ತೇವಾಂಶ ಹಿಡಿದಿರ್ತೈತಿ, ನಮ್ಗೆ ಬೇಕಾದಂತ ಸೂಕ್ಷ್ಮಾಣುಜೀವಗಳು ಒದಗಿಸ್ತೈತಿ, ನಮಗೆ 16 ಲಘು ಪೋಷಕಾಂಶಗಳು ಸಾರಜನಕ ರಂಜಕ ಆರ್ಗ್ಯಾನಿಕ್ ಕಾರ್ಬನ್ ಜಿಂಕ್ ಬೋರಾನ್ ಇವೆಲ್ಲವೂ ಏನದವಲ್ರಿ, ಇವನ್ನೆಲ್ಲಾನು ಅದು ಒದಗಿಸ್ತೈತಿ. ಹಿಂಗ ಅದಕ್ಕೆ ರೀ ಇದನ್ನೆಲ್ಲ ನಾನು ಇಷ್ಟ ತನಕ ಇಷ್ಟೆಲ್ಲ ಹೇಳಿದೆ. ನಮ್ಮ ಅನಾದಿ ಕಾಲದಿಂದ ರೈತರು ಒಂದು ಅಜ್ಜಮುತ್ತಜ್ಜರು ಏನ್ ಹೇಳ್ತಿದ್ರು ಅಂತಂದ್ರ, ಏ ತಮ್ಮ ಈ ವರ್ಷ ಹಾಕಿದ ಗೊಬ್ಬರ ಮುಂದಿನ ವರ್ಷ ಹತ್ತೈತಿ ಅಂತ ಹೇಳ್ತಿದ್ರು ಅವರು. ಯಾಕೆ ಹಂಗೆ ಹೇಳ್ತಿದ್ರು ಅಂತಂದ್ರಿ, ನಮ್ಮ ತಿಪ್ಪಿ ಒಳಗ ಅದು ಗೊಬ್ಬರ ಹೀಟ್ ಆಗಿರ್ತಿತ್ತು, ಅಲ್ಲಿ ಹೋಗಿ ನಾವು ಹೊಲ ತುಂಬ ಹರಡಿದಾಗ ಮತ್ತೆ ಬಿಸಿಲಿಗೆ ಒಣಗ್ತಿತ್ತು, ಮಳಿ ಬಂದಾಗ ತಂಪಾಕಿತ್ತು. ಆ ತಂಪಾಗಿಂದ ಯಾವುದೋ ಒಂದು ಗೊಣ್ಣಿ ಹುಳ ಆಗಲಿ ಈ ಎರೆಹುಳ ಆಗಲಿ ಗೆದ್ಲೆ ಆಗಲಿ ತಿನ್ನಂತರ ಹಿಕ್ಕಿ ಬರ್ತಿತ್ತು. ಆ ಹಿಕ್ಕಿ ಮ್ಯಾಗ ಮಳಿ ಆದಾಗ ನೀರೇನ್ ಬೀಳ್ತಿತ್ತಲ್ಲ ಸಾಹೇಬ್ರ, ಆ ನೀರು ನಾವೀಗ ರೊಟ್ಟಿನ ಬಾಯಾಗ ಹೆಂಗ್ ತಿಂತೇವಲ್ಲ ಹಂಗ ಬೇರು ಅದನ್ನ ಗೊಬ್ಬರ ತಿನ್ನಂಗಿಲ್ಲ, ಅದು ಮೇಲೆ ಬಿದ್ದಂತ ನೀರು ಆಹಾರವಾಗಿ ಹೀರ್ಕೊಂತಿತ್ತು, ಅವಾಗ ಸಮೃದ್ಧವಾದ ಬೆಳೆ ಬೆಳಿತಿತ್ತು. ಮತ್ತೆ ಇದು ಅಲ್ದನ ಮೈಕ್ರೋಬೆಲ್ಸ್, ಈಗ ರಂಜಕ ಒದಗಿಸಿಕೊಡುವಂತವು ಅವು ಮೈಕ್ರೋಬೆಲ್ಸ್, ಮೈಕ್ರೋನ್ಯೂಟ್ರಿಯಂಟ್, ನೈಟ್ರೋಜನ್ ಫಿಕ್ಸ್, ಸಾರಜನಕ, ವಾತಾವರಣ ಸಿಕ್ಕಾಪಟ್ಟಿ ಸಾರಜನಕ ಐತಿ. ಅಸ್ಥಿರಿಕ ಸೂಕ್ಷ್ಮಾಂಶ ಹೊಟ್ಟೆಗಿದ್ದ ಹಾಸಿ ಭೂಮಿಗೆ ಬರೋದ್ರಿಂದ ಅವೆಲ್ಲ ಅಡಿಗೆ ಬಟ್ರಂಗ ಅಡಿಗೆ ಮಾಡಿಕೊಡೋದ್ರಿಂದ ಸಮೃದ್ಧವಾದ ಬೆಳೆ ಬರ್ತಿತ್ರಿ. ಬಟ್ ನಾವೇನ್ ಮಾಡಕತ್ತೀವಿ, ಇದನ್ನ ರಾಸಾಯನಿಕ ಮಾಡೋದ್ರಿಂದ ಅದು ತಪ್ಪೋ ಸರಿಯೋ ನನಗೆ ಅದು ಗೊತ್ತಿಲ್ಲ. ಬಟ್ ಏನಂತಂದ್ರೆ ಭೂಮಿಯಲ್ಲಿ ಇರುವಂತಹ ತೇವಾಂಶ ಕಾಯ್ದಿರಿಸೋಂಗಿಲ್ಲ, ಇದು ಭೂಮಿಯಲ್ಲಿ ಇರುವಂತಹ ತೇವಾಂಶ ಇಮಿಡಿಯೇಟ್ ಆಗಿ ಆರಿಸ್ತೈತಿ. ಮಲೇಶಪ್ಪ ಗುಳಪ್ಪ ಬಿಸರೊಟ್ಟಿ ಅವರ ಹೆರೆಗುಂಜಾಳಿಂದ ಬಂದು ಇಷ್ಟು ಚಂದ ನೀವು ಮಾಹಿತಿ ಹೇಳಕತ್ತೀರಿ. ಅಂದ್ರೆ ಈ ಲಾರ್ವಾ ಏನಿದೆ ಅಲ್ಲ ಅದು ಎರೆಹುಳಗಿಂತ ಸ್ನೇಹಿ ಅಂತ ಅನ್ನೋದನ್ನ ನೀವು ಹೇಳಕತ್ತೀರಿ. ಅಂದ್ರೆ ಲಾರ್ವಾ ಒಂದು ಯಾವಾಗ ನಮ್ಮ ಗೊಬ್ಬರದೊಳಗೆ ಬರ್ತದ ಅವಾಗ ಇನ್ನೂ ಅದು ಜಸ್ಟ್ ಪುಡಿ ಪುಡಿ ಮಾಡಿ ಇನ್ನೂ ವ್ಯವಸ್ಥಿತವಾಗಿ ನೋಡಿ ನಿಮ್ ಗೊಬ್ಬರದ ಇವ್ ನೋಡಿದ್ರೆ ಅನಿಸ್ತಿ ನಮನಿ ನಮಗೆ ಒಂಥರ ಸರ್ಕಾರಿ ಗೊಬ್ಬರ ಇವರ್ತಾವಲ್ಲ ಫ್ಯಾಕ್ಟರಿ ಒಳಗೆ ಇರ್ತಾವಲ್ಲ ಆತರ ನೋಡ್ರಿ, ಯಾವ್ದು ಫ್ಯಾಕ್ಟರಿಯಿಂದ ಬಂದದಲ್ಲ ನೀವು ನಿಸರ್ಗದತ್ತವಾಗಿ ಈ ಲಾರ್ವಾಗಳು ತಿಂದು ಈ ತರ ಗೊಬ್ಬರವನ್ನು ಹಿಂಗ ಬೀಜ ತರ ಮಾಡಿಟ್ಟವ್. ನಿಜವಾಗಿ ಕೂಡ ಬಹಳ ಸತ್ವಯುತವಾದ ಒಂದು ಆಹಾರ ನಮ್ಮ ಭೂಮಿಗೆ ಬಹಳ ಬೇಕಾಗ್ತದೆ. ಭೂಮಿ ಮಣ್ಣನ್ನು ಉಪಯೋಗ ಮಾಡ್ತಿರಲ್ಲ ನೋಡ್ರಿ, ಎಂತ ಮಾತು ಹೇಳಿದ್ರಿ, ಭೂಮಿಯಲ್ಲಿ ಈ ಸಾವಯವ ಇತ್ತಂದ್ರ ಅದ್ ತನ್ನಂತಾನೇ ಅದು ಹಸಿಯನ್ನು ಹಿಡ್ಕೋತದ ಭೂಮಿ, ಒಣಗೋದ್ರೆ ಯಾವಾಗ್ಲೂ ಹಸಿ ಆಳವಾಗಿ ನೀರು ಕಳಿಸ್ತದ. ಮತ್ತೆ ಈ ಖರೆ ಈ ಸಾವಯವ ಗೊಬ್ಬರದ ಅವಶ್ಯಕತೆ ಏನಿದೆ ಲಾರ್ವಾ ಉಪಯೋಗ ಮಾಡಿದ್ದು ನೀವು ಹೇಳ್ತಾ ಇದ್ರಲ್ಲ ನಮಗೆ ಬಹಳ ಸಂತೋಷ ಆಗುತ್ತೆ. ಈಗ ನಮ್ಮ ಸಾಕಷ್ಟು ರೈತರು ಬೆಳೀತಾರೆ, ಈಗ ಹೊರಗಡೆ ಬೆಳೆಯೋದು ನಿಮ್ಗೆ ಗೊತ್ತೈತಿ, ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾರ, ಯೂರಿಯಾ ಹಾಕ್ತಾರ, ಇದರಿಂದ ಏನ್ ತೊಂದರೆ ಆಗ್ಲಿಕ್ಕೆ ನೀವು ಕಂಡಿರಿ? ಹೊರಗಿನ ನಮ್ಮ ರೈತ ಬಾಂಧವರು ಮೊದ್ಲೇಗ್ರಿ ಅವ್ರ ಕಡೆ ಈಗ ಯಾವ ಆಕಳ ಎಮ್ಮಿ ಇಲ್ಲ ಈಗ ಇಲ್ಲಿ ಅದು ಆಕಳ ಎಮ್ಮಿ ಇರ್ಲಿ ಬೀಳ್ರಿ ನಮ್ಮ ಹಿಂದೆ ರೈತರ ಕಡೆ ಅಗಾಧವಾದ ಜ್ಞಾನ ಇತ್ತು. ಆ ಜ್ಞಾನ ವನ್ಯದ್ರಿ ಮಠಕ್ಕೊಳ್ತೈತಿ. ನಾವು ಈಗ ರೆಡಿಮೇಡ್ ತರೋದ್ರಿಂದ ಹೊರಗ್ಲಿದ್ದ ತರೋದ್ರಿಂದ ನಮ್ಮಲ್ಲಿ ಇರುವಂತ ಏನ್ ಮಾಡಿದ್ರಿ ಏನಕ್ಕತಿ ಅನ್ನೋದು ಜ್ಞಾನ ಹೊಕ್ಕದ್ರಿ. ಎರಡನೇದು ನಾವು ಹೆಂಗಕ್ಕೀವಿ, ಡ್ರಗ್ಸ್ ಅಡಿಕ್ಟ್ ಆದಂಗಕ್ಕೀವಿ. ನಾವು ಇವ್ರ ಅಂಗಡಿಯಾಗಿ ಗೊಬ್ಬರ ತರಬೇಕು ಅನ್ನೋದು ನಮ್ಮ ಪೀಳಿಗೆಯಲ್ಲಿದ್ದ ಇನ್ನೊಂದು ಪೀಳಿಗೆಗೆ ಹೇಳ್ತೀವಿ, ಅವ್ರ ಪೀಳಿಗೆ ಇನ್ನೊಂದು ಪೀಳಿಗೆಗೆ ಹೇಳ್ತೈತಿ. ಹಿಂಗೆ ಇದು ನಮ್ಮ ಅನಾದಿ ಕಾಲದಿಂದ ನಿಸರ್ಗದತ್ತವಾಗಿ ಬೆಳೆಯುವಂಥ ಬೆಳೆಗಳನ್ನ ನಾವು ಇನ್ನೊಂದು ಏನೋ ತಂದು ಹಾಕಿದ್ರೆ ಬೆಳೆದಿತ್ತು ಅನ್ನೋ ಒಂದು ಕಲ್ಪನಾ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದು ಒಂದು ಸಂದೇಶ ಕೊಡಾಕತ್ತೇವ್ರಿ. ಇದು ಒಂದು ಮೇಜರ್ ಆಗಿರಿ. ಎರಡನೇದು ಏನಂತಂದ್ರೆ ಇವನ್ನೆಲ್ಲನೂ ಬಳಸಲಾರ್ದಂಗನ ನೂರಕ್ಕೂ ನೂರು ಸಾಧ್ಯ ಅಂತಂದ್ರೆ ನಮ್ಮ ಅನಾದಿ ಕಾಲದ ನಮ್ಮ ಅಜ್ಜ ಮುತ್ತಜ್ಜಿದ್ದು ಸತ್ಯ ತೋರಿಸಿದ್ರಿ. ಬಟ್ ನಾವು ಕೆಲಸ ಹಗುರ್ ಮಾಡ್ಕೊಳಕ ಈ ಸತ್ಯ ನಮ್ಮ ಮುಚ್ಚಿಟ್ಟು ಇನ್ನೊಂದನ್ನು ಹೊರಗೆ ಹಾಕಕತ್ತೀವಿ. ಮತ್ತು ಈ ಹೊರಗಲಿದ್ದ ತರೋದ್ರಿಂದ ಖರ್ಚು ಜಾಸ್ತಿ ಬರುತ್ತೆ. ಈಗ ನೋಡಿ ಫ್ಲಡ್ ಭಾಳ ಬರ್ತೈತ್ರಿ, ಬರಗಾಲ ಬರ್ತೈತಿ, ಮಳೆಗಾಲ ಬರುತ್ತೆ. ಅದು ಅನಿಶ್ಚಿತ ಬರ್ತೈತೋ ಇಲ್ಲ ಗೊತ್ತಿಲ್ಲ. ನಾವು ಒಂದ್ಸರಿ ಬರ್ಬೋದು, ಒಂದ್ಸರಿ ಈಗ ಒಂದು 7-8 ವರ್ಷದಿಂದ ರೀ ನಮ್ಮಲ್ಲಿ ಮೆಣಸಿನಗಳರಿ ಸಿಕ್ಕಾಪಟ್ಟಿ ಬೆಳೆದು ಹೆಂಗೆ ಬೆಳೆದು ಅಂತಂದ್ರೆ ಒಂದು 3-4 ಫೂಟ್ ಬೆಳೆದ್ರಿ. ಅವಾಗ ದೀಪಾವಳಿ ನಡ್ರಕ್ಕೆ ಒಂದು ಮಳೆ ಆತ್ರಿ ಸಿಕ್ಕಾಪಟ್ಟಿ. ಒಂದು ಎಕರೆಗೆ 10 ಕ್ವಿಂಟಲ್ ಬೀಳುವಷ್ಟು ಸಾಕಷ್ಟು ಎಣ್ಣೆ ಹೊಡೆದು ಎಲ್ಲ ಮಾಡಿದ್ರಿ. ದೀಪಾವಳಿ ಮುಂದೆ ಒಂದು ಮಳೆ ಆತ್ರಿ, ಮಳೆ ಆದಂಗೆ ಹೆಂಗೆ ಆಕತ್ತಿಲ್ಲ, ಒಂದು ದಿನ ನೀವು ಕಾಯಿ ಇಟ್ಟರೆ ಅದು ಕಾಯಿ ಎಲ್ಲ ಬೆಳಗಾಗೋದ್ರಿ. ಅವಾಗ ರೈತರಿಗೆ ದೊಡ್ಡ ಲಾಸ್ ಆಗಿಬಿಡ್ತೀರಿ. ಅವು ಔಷಧಿ ಹೊಡೆದಿದ್ದ ಖರ್ಚು ರೀ, ಮತ್ತೆ ಇದೆಲ್ಲ ಮಾಡೋದ್ರಿಂದ ಆ ಖರ್ಚು ಅಷ್ಟು ರೊಕ್ಕ ಬರಲಿಲ್ಲ, ಸಾಕಷ್ಟು ಜನ ಬಹಳ ನೋವುಂಡ್ರಿ. ಹಂಗಾಗಿ ಇದನ್ನ ಬಳಸೋದ್ರಿಂದ ನಮ್ಮ ಮೂಲತಃ ಶಕ್ತಿ ಕಳ್ಕೊಂತೀವಿ ಒಂದು. ಮತ್ತೆ ಎರಡನೇದು ಗುಣಮಟ್ಟದ ಆಹಾರ ಎಲ್ಲರಿಗೆ ನಾವು ತಿನ್ನೋದಲ್ಲ, ಎಲ್ಲರಿಗೆ ತಿನ್ನಿಸ್ತೀವಿ ಅದನ್ನ. ಗುಣಮಟ್ಟದ ಆಹಾರ ಅವ್ರು ತಿನ್ನಲಿಲ್ಲ ಅಂತಂದ್ರೆ ಗುಣಮಟ್ಟದ ಆರೋಗ್ಯ ಇರೋಲ್ಲ. ಅಲ್ಲ ಈಗ ಮಲ್ಲೇಶಪ್ಪ ಅವರೇ, ನಾವು ರಾಸಾಯನಿಕ ಕೃಷಿ ಮಾಡೋದ್ರಿಂದ ಆಗೋ ತೊಂದರೆಗಳ ಬಗ್ಗೆ ನಿಮಗೂ ಗೊತ್ತಾಗಿದೆ, ಮತ್ತೆ ನಮ್ಗೆ ಎಲ್ಲರಿಗೂ ಗೊತ್ತಾಗಿದೆ. ಫ್ಯಾಕ್ಟ್ರಿ ಒಳಗೆ ಆರೋಗ್ಯ ನೋಡಿದ್ರೆ ಗೊತ್ತಾಗ್ತದೆ, ಯಾಕಂದ್ರೆ ಯಾವಾಗಲೂ ಜೀವನ ಶೈಲಿ ರೋಗಗಳೇನದ ಬಿ ಪಿ ಶುಗರ್ ಯಾಕೆ ಬಂದವ ಅಂದ್ರೆ ಈ ಕಲಬೆರಕೆ ಆಹಾರದಿಂದನೇ. ಅಂದ್ರೆ ಈ ರಾಸಾಯನಿಕ ಆಹಾರದಿಂದ ನಮ್ಗೆ ಸತ್ವ ಇಲ್ಲ. ಈಗ ನಿಮ್ಮ ಹೊಲದೊಳಗ ನೀವೇನು ಬೇರೆ ಮಾಡ್ಲಿಕ್ಕತ್ತೀರಿ, ಯಾಕಂದ್ರೆ ನೀವು ಹಿರಿಯರಿಂದ ಕಾಪಾಡ್ಕೊಂಡು ಬಂದಿರಿ, ಹಿರಿಯರೇನು ನಿಮಗೆ ಹಾಕಿಕೊಟ್ಟಿದ್ರೆ ಮಾರ್ಗನ ಅದನ್ನ ಅಜತನದಿಂದ ಕಾಪಾಡ್ಕೊಂಡು ಬಂದಿರಿ. ಆ ತಿಪ್ಪಿ ಗೊಬ್ಬರವನ್ನ ನೀವು ಏನ್ ಮಾಡಿದ್ರಿ, ಹಾ ಪರಿವರ್ತನೆ ಮಾಡಿ ಅದು ನೀವೇ ಲಾರ್ವಾ ಒಂದು ಗೊಬ್ಬರ ಮಾಡ್ಲಿಕ್ಕತ್ತೀರಿ. ಮತ್ತೆ ಈಗ ನೀವೇನೇನು ಬೆಳೀತಾ ಇದ್ದೀರಿ, ಹೆಂಗ ನಿಮ್ಮ ಬದುಕು ಬಂಗಾರ ಆಗ್ಯದ? ನಾನು ನಂದು 20 ಎಕರೆ ಒಳಗ್ರಿ, ಒಟ್ಟ ಒಂದ್ ಸರಿ ನಾನು ಅಪ್ಪಿ ತಪ್ಪಿ ರೀ ಒಂದ ಬೆಳೆ ಬೆಳೆದಿಲ್ಲ. ನಂದು ಇನ್ನೊಂದು ಏನೈತೆ ಅಂದ್ರೆ ನಮ್ಮ ತಂದಿನೂ ಬಿಟಿ ಹೈಬ್ರಿಡ್ ಬೀಜ ಬೆಳೆದಿಲ್ಲ, ನಾವು ನಮ್ಮ ತಂದಿನೂ ಬೆಳೆದಿಲ್ಲ, ನಾವು ಬೆಳೆದಿಲ್ಲ. ನಾವು ಜವಾರಿ ನಮ್ಮ ನ್ಯಾಚುರಲ್ ಆಗಿ ಬಿರುವಂತ ಈಗ ಯೂನಿವರ್ಸಿಟಿ ಒಳಗೆ ಅಭಿವೃದ್ಧಿ ಪಡಿಸಿದಂತ ಬೀಜಗಳನ್ನ ತಗೊಬಂದು ಬೆಳಿತೀವಿ. ಒಂದು ಹೆಚ್ಚು ಕಡಿಮೆ ಒಂದು 10 ತರದ ಬೆಳೆ ಬೆಳಿತೀನಿ, 10-20 ತರದ ಬೆಳೆ ಬೆಳಿತೀನಿ. ಈಗ ಒಂದು ಉದಾಹರಣೆ ತಗೊಂಡು ಮೆಣಸಿನಗಿಡ ರೀ, ನಾವು ಮೆಣಸಿನಗಿಡ ಒಳ್ಳೆ ಡಿಮಾಂಡ್ ಐತೆ ಅಂತ ಬರೀ ಮೆಣಸಿನಗಿಡ ನಾವು ಬೆಳೆದಿಲ್ಲ. ಮೆಣಸಿನಗಿಡ ಒಳಗೆ ಏನ್ ಮಾಡ್ತೀವಿ, ಹಚ್ತೇವ್ರಿ. ಹಚ್ಚಿಂದ ಅದ್ರ ಇಂಟರ್ ಕ್ರಾಪ್ ಅಂತೇಳಿ ಮೊದಲೆಲ್ಲ ಜೇದರ್ ಹತ್ತಿ ಬೆಳಿತಿದ್ವಿ. ಈಗ ಜೇದರ್ ಹತ್ತಿ ಬಿಡ್ಸಕ್ಕೆ ಕಾರಣವಾಗಿ ಈಗ 2-3 ವರ್ಷದಿಂದ ನಾವೇನ್ ಮಾಡಕತ್ತೀವಿ ಅಂತಂದ್ರೆ ಅದ್ರೊಳಗೆ ಮಡಿಕೆ ಅಂತ ಬೆಳಿತೀವಿ. ಮಡಿಕೆ ಒಂದು ದನಕ್ಕೆ ಹೊಟ್ಟಾಕತ್ರಿ, ಎರಡನೇದು ನೈಟ್ರೋಜನ್ ಫಿಕ್ಸೇಷನ್ ಹಾಕತ್ರಿ ನಮ್ಮ ಭೂಮಿ ಒಳಗೆ. ಇನ್ನೊಂದು ಹುಳ್ಳಿ ಅಂತ ಬೆಳಿತೀವ್ರಿ, ಆ ಹುಳ್ಳಿನೂ ಹಸುಗಳಿಗೆ ಹೊಟ್ಟಾಕತ್ರಿ. ನಮ್ಗೆ ಆ ಹುಳ್ಳಿ ದಿನ ಆಹಾರ ತಿನ್ನೋದ್ರಿಂದ ಜ್ವರ ಬರಂಗಿಲ್ಲ ರೀ. ಅದಕ್ಕೆ ಹುಳ್ಳಿ ಸಂಕಟಿ ಅಂತ ಹೇಳ್ತಿದ್ರೆ ಘಮ್ ಅಂತ ಬರ್ತಿದ್ದ ಅವಾಗ ಹುಳ್ಳಿ ಸಂಕಟಿ ಬಾಯ್ ತೆಗೆದ್ರೆ ಘಮ್ ಅಂತ ಬರ್ತಿ, ಹುಳ್ಳಿ ಸಂಕಟಿ ಮಾಡೋರು ಇಲ್ಲ ಹಂಗ್ರಿ. ಅದು ಆ ಥರ ಒಂದು ಅದು ನೈಟ್ರೋಜನ್ ಫಿಕ್ಸರ್ ರೀ. ಎರಡನೇ ವಿಷಯ ಇದು ಹಸುಗಳಿಗೆ ಹೊಟ್ಟಕ್ಕಿತ್ರಿ, ಇದು ಮೆಣಸಿನಗಿಡ ಫೀಲ್ ಆದ್ರೂ ಇವೆರಡು ಕ್ರಾಪ್ ಬರ್ತಿತ್ರಿ. ಇನ್ನೊಂದು ಮೂರನೇದು ಇನ್ನೊಂದು ಹಾಕ್ತೇವ್ರಿ, ಅದ್ರ ಇನ್ನೊಂದು 2 ರೂಪಾಯಿ ಹಾಕ್ತೇವೆ. ಒಂದು ಗಿಡ್ ನಂದ್ಯಾಲ ಅಂತ ಹಾಕ್ತೇವ್ರಿ. ಗಿಡ್ ನಂದ್ಯಾಲ ಹಾಕೋದ್ರಿಂದ ಅದು ಒಂದು ತಿನಿ ಬರೋದಿಲ್ಲರಿ, 7-8 ತಿನಿ ಬರ್ತೀರಿ. 7-8 ತಿನಿ ಬರೋದ್ರಿಂದ ನಾವು ಬ್ಯಾಸಿಗೆ ಒಳಗೆ ಹಾಕಿರ್ತೀರಿ, ಅದು ಜನವರಿ ಫೆಬ್ರವರಿ ಮಾರ್ಚ್ ಮಟ ಬರುತ್ತೆ. ಅವಾಗ ಒಂದು ತಿನಿ ಬಹಳ ಪಕ್ವಾಗಿರ್ತಿ, ಇನ್ನೊಂದು ತಿನಿ ಹಾಲುಗಳಿರ್ತೀವಿ. ನಮ್ಮ ಬ್ಯಾಸಿಗೆ ಒಳಗೆ ಹಸುಗಳಿಗೆ ಹಸಿ ಸೊಪ್ಪಿರಂಗಿಲ್ಲ, ಅವು 7-8 ಚಿಗುರು ಬಂದಿರುತ್ತಲ್ಲ ಅದು ನಮ್ಗೆ ಹಸಿ ಸೊಪ್ಪಿ ಸಿಗ್ತೈತಿ. ಇದು ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್, ಜೋಳ ಹಾಕೋದ್ರಿಂದ ಏನ್ ಲಾಭ ಅಂತಂದ್ರೆ ಮುಟ್ರ ರೋಗ ಬರ್ತಲ್ಲ ಮೆಣಸಿನಗಿಡ ಒಳಗೆ, ಮೈರ್ಸ ತ್ರಿಪ್ಸ ಬರೋದಕ್ಕೆ ಈ ಗುಳದಾಳಿ ಹುಳ ಲೇಡಿ ಬಿಟ್ಲ ಬಗ್ಗೆ ಅಂತಾರ. ಆ ಗುಳದಾಳಿ ಹುಳ ಪಾಪ್ಯುಲೇಷನ್ ಅದ್ರ ಪೊದೆ ಒಳಗೆ ಜಾಸ್ತಿ ಆಕತ್ರಿ. ಹಿಂಗ ಆ ಮೆಣಸಿನಗಿಡ ಒಳಗೆ ಇಂಟರ್ ಆಗಿ ನಾವು ಜೋಳ ಇರೋದ್ರಿಂದ ಅದ್ರ ಪೊದೆ ಒಳಗೆ ಅದು ಜಾಸ್ತಿ ಆಗೋದ್ರಿಂದ ನಮಗ ಅದು ಮೈರ್ಸ ತ್ರಿಪ್ಸ ತಿನ್ನುವಂತ ಅದು ಗುಳದಾಳಿ ಹುಳ ಅದು ಲೇಡಿ ಬಿಟ್ಲ ಬಗ್ಗೆ ಹೆಚ್ಚಾಗೋದ್ರಿಂದ ನಮ್ಗೆ ಆಟೋಮೆಟಿಕ್ ಆಗಿ ರೋಗ ಬರೋದಿಲ್ಲ. ಅಂದ್ರೆ ಒಂದಕ್ಕೊಂದು ಪೂರಕವಾಗಿ ಇದು ಅನಾದಿ ಕಾಲದಿಂದ ಬಂದಂತ. ಆಮೇಲೆ ಜ್ವಾಳನ್ನು ಬೆಳಿತಿಲ್ಲ, ತೆನೆ ತಿನ್ನಕ ಬರ್ತಾವ ಹಕ್ಕಿಗಳು ಬರ್ತಾವ, ಆ ತೆನೆ ತಿನ್ನೋದಿಲ್ಲ ಅವು. ಅದ ಈ ಕಡೆ ನಿಮ್ಮ ಮೆಣಸಿನ ಗಿಡದನ್ನು ಹುಳ ತಿಂತಾವ. ಎಸ್ ಸಾಹೇಬ್, ಬಹಳ ಸತ್ಯವಾದ ಮಾತು ಹೇಳಿದ್ರಿ. ಮತ್ತೆ ಅಷ್ಟಲ್ದ ಇನ್ನೊಂದು ಪಾಯಿಂಟ್ ಮಾಡ್ತಾರಿ, ಹಿಕ್ಕಿ ಹಾಕ್ತವ್ರಿ, ಆ ಹಿಕ್ಕಿ ಒಳಗೆ ಸಾಕಷ್ಟು ಪೋಷಕಾಂಶಗಳು ಇರ್ತೈತಿ. ಹೌದು, ಅದು ಒಂದು ಲಾಭ ರೀ. ಹಂಗ ನಿಸರ್ಗ ಒಂದಕ್ಕೊಂದು ಸಪೋರ್ಟ್ ಐತ್ರಿ. ಇದು ಮೆಣಸಿನ ಗಿಡ ಆತ್ರಿ. ಮೆಣಸಿನ ಗಿಡ ಬೆಳಿಬೇಕಾದ್ರೆ ಒಂದು ಪದ್ಧತಿ ಐತ್ರಿ ಅನಾದಿ ಕಾಲದಿಂದ. ಏನಿತ್ತಂದ್ರೆ ಬಳ್ಳಿ ಶೇಂಗಾ ಗೋಧಿ ಹೊಲಕ್ಕೆ ಏನ್ ನಾವು ಬೆಳೆದಿರ್ತೇವಲ್ಲ ಆ ಹೊಲಕ್ಕೆ ಮುಂದಿನ ವರ್ಷ ನೀವು ಏನೂ ಮಾಡ್ಲಾರ್ದಂಗ ಮೆಣಸಿನ ಗಿಡ ಹಾಕಿದ್ರೆ ಮೆಣಸಿನ ಗಿಡ ಬರ್ತದೆ. ಈ ವರ್ಷ ಬಳ್ಳಿ ಶೇಂಗಾ ಗೋಧಿ ಬೆಳಿದ್ರಿ, ಮುಂದಿನ ವರ್ಷ ಮೆಣಸಿನ ಗಿಡ ಬೆಳಿದ್ರೆ ಅದಕ್ಕೆ ಜಾಸ್ತಿ ಏನು ಗೊಬ್ಬರ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಮೆಣಸಿನ ಗಿಡ ಫಲವತ್ತತೆಯಿಂದ ಬಂದ್ಬಿಡುತ್ತೆ. ಇಂತ ಒಂದು ಪದ್ಧತಿ ಅನಾದಿ ಕಾಲದಿಂದ ಇತ್ತು. ನಾವೀಗ ಮನೋಕ್ರಾಪ್, ಇವತ್ತು ಕಡ್ಲಿ ಮಾಡೈತೆ ಬರೀ ಕಡ್ಲಿ ಬೆಳೆದು, ಹೆಸರು ಬದ್ರೆ ಅಂದ್ರೆ ಹೆಸರ ಬೆಳೆದು, ಹಂಗಿದ್ದಾಗ ಬೆಳೆ ಲಾಭ ಒಂದ್ ವರ್ಷ ಲಾಭ ಕೊಡಬಹುದು, ಇನ್ನೊಂದು ವರ್ಷ ಪೆಟ್ಟು ಕೊಡ್ತೈತಿ. ಈ ತರ ಬೆಳೆ ಪರಿವರ್ತನೆ ಮಾಡೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಆಗತ್ತೆ, ಭೂಮಿ ಫಲವತ್ತ ಆಗ್ತದೆ, ಮತ್ತೆ ನಿಮಗೂ ಸಾಕಷ್ಟು ಇಳುವರಿ ಬರ್ತದೆ, ಒಂದ್ ಲಾಸ್ ಆದ್ರೂ ಒಂದ್ ಲಾಭ ಆಗತ್ತೆ. ಹಾ, ಮಲ್ಲೇಶಪ್ಪ ಅವ್ರ ನೋಡ್ರಿ, ನಿಮ್ದು ಭೂ ಬೆಳೆ ಪದ್ಧತಿ ಅನ್ನೋದಲ್ಲ, ಬಾಳ ಹಿಡಿಸು ಮತ್ತೆ ದೇಸಿ ಪದ್ಧತಿ ಇದು ಮೊದಲಿಂದಾನೆ ಇದು. ಪಾಳೇಕರ್ ಅವರು ಹೇಳಿದ್ರು, ನಾವು ನೈಸರ್ಗಿಕ ಕೃಷಿ ಮಾಡೋಣ, ಸಾವಯವ ಕೃಷಿಯನ್ನ ನಾವು ಮಾಡೋಣ. ಅಂದ್ರೆ ನಿಸರ್ಗದೊಳಗೆ ಹೇರಳವಾಗಿ ನಮಗೆ ಎಲ್ಲ ಐತಿ, ಎಲ್ಲ ಅದ ನಮ್ಮ ವಾತಾವರಣದೊಳಗನ ನೀರಿನ ಅಂಶ ಅದ, ಅದರಿಂದ ನಮ್ಮ ಪೀಕ್ ಬೆಳೆಯಲಿಕ್ಕೆ ಸಾಧ್ಯ ಅದ. ಅದಕ್ಕೆ ನಾವು ಬೇಕಾದಂತ ಪರಿಸರವನ್ನು ಮಾಡ್ಕೊಡ್ಬೇಕು ಅಂತೇಳಿ ನೋಡ್ರಿ. ಈಗ ನಿಮ್ ಗೊಬ್ಬರದೊಳಗೆ ನೋಡ್ರಿ, ಈಗೆಲ್ಲ ನಿಮ್ ಇದ್ರೊಳಗೆ ಪಿಎಚ್ ಆಯ್ತು, ಮಾಯಿಶ್ಚರ್ ಆಯ್ತು, ಆರ್ಗ್ಯಾನಿಕ್ ಕಾರ್ಬನ್ ಆಯ್ತು, ಕ್ಯಾಲ್ಸಿಯಂ ಆಯ್ತು, ಮ್ಯಾಗ್ನೀಸಿಯಂ ಆಯ್ತು, ಜಿಂಕ್ ಇವೆಲ್ಲ ಯಥೇಚ್ಛವಾಗಿ ನಿಮ್ಮ ಗೊಬ್ಬರದಾಗಿದೆ. ಏನೇ ಲಾರ ಗೊಬ್ಬರದಲ್ಲ, ಅದನ್ನ ಎಂತ ಚಂದ ಇದ್ ಮಾಡಿದೆ ನೋಡ್ರಿ, ಒಂಥರ ಪ್ರೊಸೆಸ್ ಮಾಡ್ಕೊಂಡ್ ಬಂದಂಗ ಆಗಿದೆ ನಮ್ಗೆ. ಇದ್ರ ಕತೆ ಹೇಳ್ರಿ, ಲಾರ್ವಾನ ಉಪಯೋಗ ಮಾಡಿ ಹಿಕ್ಕಿ ತರ ಇರುವಂತ ಈ ಗೊಬ್ಬರ ಹೆಂಗ್ ತಯಾರು ಮಾಡಿದ್ರಿ, ಮತ್ತೆ ಹೆಂಗೆ ವಿಜ್ಞಾನಿಗಳನ್ನ ಒಂದು ಲಕ್ಷ್ಯವನ್ನು ಗಳಿಸುವಂತ ಒಂದು ಗೊಬ್ಬರವನ್ನು ನೀವು ಮಾಡಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು? ಈ ಪುಡಿ ಗೊಬ್ಬರ ಇದೆ, ಇದು ಲಾರ್ವಾ ಗೊಬ್ಬರ ರೀ, ಇದು ರೈನೋಸರ್ಬಿಟಸ್ ಲಾರ್ವಾ ರೀ, ಇದು ಎರಡು ಒಳಗೆ ಲಾರ್ವಾ ಇರ್ತಾವ್ರಿ. ಹೆಂಗೆ ನಿಮ್ಮ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಸಹಿತ ನಿಮ್ಗೆ ಹೊರತು ಬಂದ್ರು? ಈ ಬಾಗಲಕೋಟೆ ಯೂನಿವರ್ಸಿಟಿ ಟಿ ವಿ ಎಳ್ಳೊಳ್ಳೆ ಅಂತೇಳಿ ದೇವಿ ಹೊಸರಿಂದ ಬಂದಿದ್ರಿ. ಮತ್ತೆ ಈ ನ್ಯಾಚುರಲ್ ಫಾರ್ಮಿಂಗ್ ಅಂತ ಬಂದಾಗ ಇವ್ರ ಗೌರ್ಮೆಂಟ್ ಇದ್ ನೋಡ್ರಿ, ಅವಾಗ ಬಂದ ನ್ಯಾಚುರಲ್ ಫಾರ್ಮಿಂಗ್ ಸರ್ಕಾರದೊಳಗೆ ಅದನ್ನ ಅನುಷ್ಠಾನಕ್ಕೆ ತರಬೇಕಂತೇಳಿ ಡಾಕ್ಟರ್ ಸಿ ಪಿ ಚಂದ್ರಶೇಖರ್ ಸಾಹೇಬ್ರು ಬಹಳ ಕೆಲಸ ಮಾಡ್ಯಾರ ಇದ್ರೊಳಗೆ. ನಮ್ಮ ಹೊಲಕ್ಕೆ ಒಂದು 5 ವರ್ಷ ಬಂದಾರಿ, ನಮ್ದು ಮಣ್ಣು ತಗೊಂಡು ಹೋಗುದು ಎಲ್ಲ ತಗೊಂಡು ಹೋಗುದು ಕೊಟ್ಟೆ ನಾನು, ಅವರು ಫ್ರೀ ಅವಂತ ಅವರೆಲ್ಲ ಲಕ್ಷ ಗಳಿಸಿರಲಿ ಬರ್ತಾರೆ. ಬಟ್ ಅವ್ರು ಏನ್ ಕ್ಯೂರಿಯಾಸಿಟಿ ಆ ಸಾಹೇಬ್ರದ ಅಂತಂದ್ರೆ, ನಾವು ಏನ್ ಹೊಸದ ಕೊಟ್ರೆ ಅದನ್ನ ಅನಲೈಸಿಸ್ ಮಾಡಿಸಿ ನಮ್ಗೆ ಕೊಡು ಇಂಥ ರೈತಿ ಮಲ್ಲೇಶಪ್ಪ ಡಾಕ್ಟರ್ ಸಿ ಪಿ ಚಂದ್ರಶೇಖರ್ ಸಾಹೇಬ್ರು ಆತರ ಮಾಡಿದಾಗ ನಮಗೂ ಇದು ಗೊತ್ತಾಗತ್ತೆ, ಮತ್ತೆ ಇನ್ನ ಉಳ್ಕದ ರೈತರಿಗೆ ನಮ್ಮ ಅಜ್ಜ ಮುತ್ತಜ್ಜ ಮಾಡ್ತಾ ಇರೋದಂತ ಕೃಷಿ ಸತ್ಯ ಐತಿ ಅನ್ನೋದನ್ನ ನಾವು ಹೇಳಕ್ ಒಂದು ಹೆಮ್ಮೆ ಆಕತ್ರಿ. ಮತ್ತೆ ಇದ್ರೊಳಗ ಕೃಷಿ ವಿಶ್ವವಿದ್ಯಾನಿಗಳ ಸಹಕಾರ ನಮ್ಗ ಜೊತೆಗೆ ಐತ್ರಿ ಬಹಳ ಇರೋದ್ರಿಂದ. ಈ ನಾನು ಹೇಳ್ತೀನಿ ಈಗ ಅದನ್ನ ತಿಪ್ಪಿ ತುಪ್ಪ ಮಾಡ್ಬೇಕಂತೇನಿ, ಯಾಕೆ ಹಂಗಂತೇನಿ ಅಂತಂದ್ರ, ಈಗ ನೋಡ್ರಿ ಹಾಲ ಒಂದ್ ದಿನ ತಡಿತಿದ್ರಿ, ಮೊಸರು 2-3 ದಿನ 4 ದಿನ ತಡಿಬಹುದು, ತುಪ್ಪರಿ ಎಷ್ಟು 100 ವರ್ಷ ಇಟ್ಟು ತಡಿದಿದ್ದೆ. ಹಂಗ್ರಿ ಇದೆ ತಿಪ್ಪಿ ಏನಾಕತ್ರಿ, ಅವಾಗ ಹೀಟ್ ಬರ್ತೈತಿ ಕೆಳತೈತಿ. ಬಟ್ ಇದನ್ನ ಈ ತರ ಮಾಡಿಟ್ರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸಹಿತ ಸ್ಟಾಕ್ ಮಾಡಿರ್ಬೋದ್ರಿ, ಎರಡು ಘನಜಾಮ್ ಬರ್ತಾ ಅನ್ಬೋದ್ರಿ. ಈ ತರ ಒಂದು ನಮ್ಮ ತಿಪ್ಪಿ ಪರಿವರ್ತನೆ ಮಾಡಿದಾಗ ಈ ತರ ನಮಗ ಲಾಭ ಸಿಗ್ತೈತ್ರಿ. ಮತ್ತೆ ನಮಗೆ ಇನ್ನೊಂದು ಬಹಳ ಮುಖ್ಯವಾಗಿದ್ದಂತ ನೀರನ್ನ ಹೆಚ್ಚಿನ ಆಳವಾಗಿ ಇಳಿಸತ್ರಿ, ಆಳವಾಗಿ ಇಳಿಸತ್ರಿ. ಮತ್ತೆ ಅಷ್ಟೇ ನಮಗೆ ಬರಗಾಲದೊಳಗ ನೀರನ್ನು ಕೊಡ್ತೈತ್ರಿ. ಈ ತರ ಒಂದು ನಾವು ಹಸುಗಳನ್ನು ಕಟ್ಟಿ ಕೃಷಿ ಮಾಡೋದ್ರಿಂದ ನಮ್ಮ ಕೃಷಿಗೆ ನನ್ನ ಪ್ರಕಾರ 20 ವರ್ಷದಿಂದ ರೀ ನಾನು ಎಷ್ಟೋ ನಾನು ಹೇಳ್ತೀನಿ ಅಂತಲ್ಲ, ನಾ ಯಾರು ಏನು ಕಂಡು ಹಿಡ್ದಾರ ಕೊಡ್ತಾರಂತಂದ್ರೆ ನಾನು ಬಳಸಂಗಿಲ್ಲ, ಯಾಕೆ ಬಳಸಂಗಿಲ್ಲ ಅಂತ ಅವ್ರ ವಿರುದ್ಧಕ್ಕಂತಲ್ಲ. ಬಟ್ ನಮ್ಮ ಅನಾದಿ ಕಾಲದಿಂದ ನಮ್ಮ ಅಜ್ಜ ಮುತ್ತಜ್ಜ ಮಾಡ್ಕೊಂಡು ಬಂದಿದ್ರಲ್ಲ, ಅದು ಏನು ಅಸತ್ಯ ಇತ್ತು ಅಂತ ನೋಡ್ಕೊಂಡು ಹೋದಾಗ, ಬಟ್ ಅದು ಸತ್ಯನೈತಿ. ಬಟ್ ನಮ್ಗೆ ಏನು ಬೇಕಿಲ್ಲ ನೋಡ್ರಿ, ಪುಡಿ ಗೊಬ್ಬರ ಮಾಡಿರಿ, ಇದು ನಿಸರ್ಗ ಮಾಡಿದ ಗೊಬ್ಬರ, ಇದು ನಿಸರ್ಗ ಎಲ್ಲರಿಗೂ ಕೊಟ್ಟಿದ್ದು. ಇದರ ಕತೆ ಹೇಳಿ ಹೆಂಗಾಯ್ತು ಇದು? ಇದನ್ನ ಈ ತರ ಮಾಡಿದಾಗ ಗುಡ್ಡಿ ಮಾಡಿದಾಗ ಇದು ರೈನೋಸರ್ಬಿಟಲ್ಸ್ ಅಂತೇಳಿ ಒಂದು ಗೊಂಡಿ ಹುಳ ಅಂತ ಬರ್ತಲ್ಲ, ಅದು ರೈನೋಸರ್ಬಿಟಲ್ಸ್ ಬರ್ತೈತಿ. ಬಂದ ಅದ್ರೊಳಗೆ ಮೊಟ್ಟೆ ಇರ್ತೈತಿ, ಮೊಟ್ಟಿಟ್ಟು ಅದು ದೊಡ್ಡ ಗುಡ್ಡಿ ಇರ್ತಲ್ಲ ಅದ್ರೊಳಗೆ ಏನು ಡಿಸ್ಟರ್ಬ್ ಇರಂಗಿಲ್ಲ. ಸುಮ್ಮ ಬ್ಯಾಸಿ ಒಳಗೆ ತಿಂದ ಇದು ಒಂದ್ ಹಂತ ಲಾರ್ವಾ ಇದು ಎರೆ ಒಳಗೆ ಗೊಬ್ಬರ ರೀ ಮಳೆಗಾಲದಾಗ ಬರ್ತೈತಿ, ಒಂದ್ ಹಂತ ಈ ಚಳಿಗಾಲ ಬರ್ತಿಲ್ಲ ಅವಾಗ ಇದು ಲಾರ್ವಾ ಗೊಬ್ಬರ ಬರ್ತೀರಿ. ಬ್ಯಾಸಿಗೆ ಕಾಲದಾಗ ರೀ ಇದು ಗೊಣ್ಣಿ ಹುಳದ್ರಿ, ಗೊಣ್ಣಿ ಹುಳ ಅಂತೇವ್ರಿ, ಅದ್ರ ರೈನೋಸರ್ಬಿಟಲ್ಸ್ ಗೊಣ್ಣಿ ಹುಳ ರೀ, ಅದು ಈ ತರ ದೊಡ್ಡ ದೊಡ್ಡ ಹಿಕ್ಕಿ ಮಾಡ್ತೈತಿ. ಈ ತರ ಒಂದ್ ಹಂತ ಹಂತ ಅಂತ ಬೇಸಿಗೆ ಕಾಲ ಚಳಿಗಾಲ ಮಳೆಗಾಲ ಹೆಂಗಂತಲ್ಲ ಅಷ್ಟು ಅಂತಂತದ್ರೊಳಗೆ ಸೂಕ್ಷ್ಮಾಣುಜೀವಳು ಇದನ್ನ ಸಗಣಿಯನ್ನು ತಿಂದು ಹಿಕ್ಕಿ ಮಾಡೋಕೆ ಕೊಡೋದ್ರಿಂದ ನಮ್ಗೆ ಒಂದ್ ಗಾಡಿ ಗೊಬ್ಬರ ಎರಡು ಗಾಡಿ ವ್ಯಾಲ್ಯೂ ಆಗತ್ತೆ. ಮತ್ತೆ ಇದನ್ನ ನಾವು ಚೀಲದಾಗ ತುಂಬಿಟ್ಟು ನಮ್ಮ ಮನೆಯೊಳಗೆ ಇಟ್ಕೊಂಡು ವಾಸನೆ ತಗೋಬಹುದು, ಅಷ್ಟು ಸಮೃದ್ಧವಾದ ಸಮೃದ್ಧ ವಾಸನೆ ಆಗ್ಸಬಹುದು. ನಮ್ಮ ಭೂಮಿಗೆ ಈ ತರ ಒಂದು ಫಲವತ್ತಾದ ಈ ಬೀಜಾಮೃತ ಜೀವಾಮೃತ ಈ ಘನ ಜೀವಾಮೃತ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರ ಮತ್ತೆ ಇವೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಭೂಮಿ ಬಂಗಾರ ಆಕತಿ. ಏನು ನೀವು ಹೇಳಿದ 100% ಸತ್ಯ ಸಾಹೇಬ್ರ, ಭೂಮಿ ಬಂಗಾರ ಆಕತಿ. ಒಂದ್ರಿ ಈಗ ಒಂದ ಸಣ್ಣ ವಿಷಯ ಹೇಳ್ತೀನಿ ನಿಮ್ಗೆ, ನಾನು ಏನು ಸ್ಪ್ರೇನ ಮಾಡಂಗಿಲ್ಲ, ಇವತ್ತು 6-7 ಲಕ್ಷ ರೂಪಾಯಿ ಸ್ಪ್ರೇಯರ್ ಬಂದೈತಿ, ಬಟ್ ಅದು ಕೆಲಸನೇ ಇಲ್ಲರಿ. ನಾ ಏನು ಸ್ಪ್ರೇನ ಮಾಡಂಗಿಲ್ಲ ಬೆಳೆ ಬರ್ತೈತಿ ಅಂತಂದ್ರೆ, ಮತ್ತೆ ಅದೆಲ್ಲ ನೆಸೆಸಿಟಿನೇ ಇಲ್ಲತ್ತಲ್ರಿ, ಅದ ದುಡ್ಡು ನಮ್ಗೆ ಉಳಿತೈತಲ್ರಿ. ಖರ್ಚು ಕಡಿಮೆ ಆದ್ರೆ ಲಾಭ ಜಾಸ್ತಿ ಆಗಿ ಆಗ್ತದೆ. ಈಗ ರಾಸಾಯನಿಕ ಗೊಬ್ಬರ ತಗೊಂಬಂದು ಸರ್ಕಾರಿ ಗೊಬ್ಬರ ತಗೊಂಬಂದು ಹಾಕಿ ಯೂರಿಯಾ ಹಾಕಿ ಆಮೇಲೆ ಎಲ್ಲ ಹೊರಗಿಂದ ರೊಕ್ಕ ಕೊಟ್ಟು ತಗೊಂಬಂದು ಹಾಕಿ ಆಮೇಲೆ ಪೀಕು ಸರಿ ಬಂದಿಲ್ಲ ಅಂದ್ರೆ ಲಾಸ್ ಆಗ್ಬಿಡುತ್ತೆ. ಯಾಕೆ ಬರೋದಿಲ್ಲ ಅಂದ್ರೆ ಅಲ್ಲಿ ಸಾವಯವ ಅಂಶ ಇಲ್ಲ, ತಿಪ್ಪೆ ಗೊಬ್ಬರನೇ ಇಲ್ಲ, ಈ ಜೀವಾಮೃತನ ಇಲ್ಲ ಅಂದ್ರೆ ನಿಮ್ಗೆ ಭೂತಾಯಿ ಹೆಂಗ್ ಪೀಕ್ ಕೊಡ್ತಾಳ? ಈಗ ಔಷಧಿ ಡಾಕ್ಟರ್ ಸಾಹೇಬ್ರು ಕೊಡ್ತಾರ, ಏನಂತ ಕೊಡ್ತಾರ, ಇಂತಿಷ್ಟು ಗುಳಿಗೆ ತಗೋಪ್ಪ ಊಟ ಮಾಡಿ ತಗೋ ಅಂತ ಹೇಳ್ತಾರ. ಬಟ್ ನಮ್ದು ಮುಖ್ಯ ಊಟ ಅಂದ್ರೆ ಏನು? ಸಗಣಿ. ಈಗ ನಮ್ಮ ಊಟಕ್ಕೆ ಇದು ಬೆಳೆದಂತ ಜೋಳ ಗೋಧಿ ನಮಗೆ ಊಟ ಆತು, ಆ ಸಿವಿನ ಸಗಣಿ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳೇ ಊಟ ಆದ ನಂತರ ಅದೇ ಊಟ ಮರಳಿ ಬೇರೆಗಳಿಗೆ ಊಟ ಆಕತ್ರಿ. ಮತ್ತೆ ಅದು ಊಟ ನಮ್ ಬಿಟ್ಬಿಟ್ಟಿರಿ ಸರ್. ಅದು ನಮ್ಮ ರೈತ ಬಂದವ್ರು ತಿಳ್ಕೊಳ್ಬೇಕು. ನಾವು ಯಾವ್ದೋ ಒಂದು ಕೃಷಿ ಮಾಡ್ಬೇಕಂದ್ರೆ ಒಂದರ ಆಕಳ ಇರ್ಬೇಕು. ಒಂದು ಆಕಳ, ಒಂದ್ ಎಮ್ಮಿ. ಇದು ನೀವು ಬರೀ ಹೈನಕ್ಕಲ್ಲ, ಭೂತಾಯಿಗೋಸ್ಕರ ಅಲ್ಲಿ ಭೂಮಿಯೊಳಗ ಅಲ್ಲಿ ಸೂಕ್ಷ್ಮಾಣು ಸೂಕ್ಷ್ಮ ಜೀವಿಗಳು ಬೆಳಿಬೇಕು ಅಂದ್ರೆ ಅಲ್ಲಿ ಸೆಗಣಿ ಗೊಬ್ಬರ ಇರ್ಬೇಕು. ಸೆಗಣಿ ಇರ್ಬೇಕು. ಸೆಗಣಿ ಇತ್ತಂದ್ರ ಅವು ಬರೇ ಒಣ ಮಣ್ಣು ಹಳ್ಳಿ ತಂದ್ರೆ ವ್ಯಾಕಿರ್ತಾವು, ಸತ್ತೋಗ್ಬಿಡ್ತಾವೆ, ಎರವಳೂನು ಬರುದು. ಅದಕ್ಕೆ ಭೂಮಿಯ ಒಂದು ಫಲವತ್ತತೆ ಆಗ್ಲಿಕ್ಕೆ ಬಹಳ ಅವಶ್ಯಕತೆ ಆಗಿರುವಂತದ್ದು. ಮಲ್ಲೇಶಪ್ಪ ಬಿಸಿರೊಟ್ಟಿ ಅವರೇ, ನಿಮ್ ಮಾತು ಕೇಳಿ ನಮ್ಗೆ ಬಿಸಿರೊಟ್ಟು ತಿಂದಷ್ಟು ಖುಷಿ ಆದ್ರೆ ಆಮೇಲೆ ಈಗ ನಿಮ್ ಮಾರುಕಟ್ಟೆ ಹೆಂಗ್ ಮಾಡ್ತೀರಿ? ಯಾಕಂದ್ರೆ ನಿಮ್ದು ಸಾವಯವ ಅಂಶ ಇರುವಂತದ್ದು ಈಗ ಅಲ್ಲ ಆರ್ಗ್ಯಾನಿಕ್ ಅಂತ ಹೇಳಿ ಒಂದು ಮಾರ್ಕೆಟಿಂಗ್ ಬೇರೆ ಆಗಿದೆ ಈಗ. ಈಗ ತಮ್ಮ ಒಂದು ಮಾರುಕಟ್ಟೆ ವಿಧಾನ ಹೇಗೆ ಇವತ್ತು ನೋಡಿ ಸಾಹೇಬ್ರ? ಇವತ್ತು ಆಕ್ಚುಲಿ ಇದು ಆಕಾಶವಾಣಿ ರೀ, ನಮ್ಮಲ್ಲಿ ಕೋಳಿವಾಡ ಅಂತೈತಿ, ಕುಮಾರ ವ್ಯಾಸನ ಊರು ಅಂತೈತ್ರಿ. ಈ ಆಕಾಶವಾಣಿ ಪ್ರದೇಶ ಸಮಾಚಾರ ಹಚ್ಚಿದಾಗ ನಾನು ಬಾಲ್ಯದೊಳಗಿದ್ದಾಗ ಏನಕ್ಕಿತ್ತಂತಂದ್ರೆ ಅವರು ಗಿರಾಕಿ ಕೊಡ್ತಿದ್ದಿಲ್ಲ ಪ್ರದೇಶ ಸಮಾಚಾರ ಮುಗಿಮಟನೂ ರೀ, ಅಷ್ಟು ಈ ಆಕಾಶವಾಣಿ ಬಗ್ಗೆ ಇದರೊಳಗಿರುವಂತ ಎಲ್ಲಾನು ಕೇಳ್ತಿದ್ರಿ. ನಾವು ಎಲ್ಲ ನಗ ಕಟ್ಟಿ ಹೊಡೆದೇವ್ರಿ, ನಮ್ಮ ಹೊಲದಾಗಿದ್ರೆ ರೇಡಿಯೋ ಕೇಳಿ ಹೇಳ್ತೀವಿ. ಹಂಗ ಇವತ್ತು ನಾವು ನೀವು ಹೆಂಗ್ ಪರಿಚಯ ಆದ್ವಲ್ರಿ, ನಿಮ್ಲಿದ್ದ ನಾವು ಬೇರೆದವ್ರಿಗೆ ನೀವು ಕೇಳ್ತಾರೆ, ಕೇಳಗರು ಇರ್ತಾರ, ಅವ್ರು ಏನು ನಂಬರ್ ತಗೊಂತಾರ. ಹಂಗ್ರಿ ನಾನು ಎಲ್ಲಿ ಮಾರ್ಕೆಟಿಗೆ ಹೋಗಲಿಲ್ಲ, ನಿಮ್ ಅಂತವ್ರು ಎಲ್ಲರೂ ಹಿಂಗ್ ಪರಿಚಯ ಮಾಡಿದಾಗ ಅವ್ರು ನಮ್ಮ ಹೊಲಕ್ಕೆ ಬಂದಿದ್ರು, ಬಂದು ಏನ್ ಮಾಡ್ತೀಪ ಸತ್ಯ ನೋಡ್ತಿದ್ರು ಅವರು, ಈ ಸತ್ಯ ಮಾರ್ತಾನಂತಂದ್ರ ಅವ್ರು ಫೋನ್ ಮಾಡಿ ಈಗ ಸ್ವಲ್ಪ ರಜಾ ಇಲ್ಲೇ ಮಾಡ್ತಿದ್ವಿ, ಇಲ್ಲೇನು ಸ್ವಲ್ಪ ನೀವು ಸ್ಟೇಡಿಯಂ ಮೆಣಸಿನಕಾಯಿ ಮೇಳ ಅಂತ ಮಾಡಿದ್ರಿ, ಅಶೋಕ್ ಮಿರ್ಜಿ ಅಂತಿದ್ರು ಅವಾಗ, ನೀವು ಸ್ಟೇಡಿಯಂ ಅವಾಗ ನಾವು ಗುಣಮಟ್ಟದ ಮೆಣಸಿನಕಾಯಿ ತಂದಾಗ ಈ ರೈತ ಚಲೋ ಬೆಳಿತಾನ ಅಂತೇಳಿ ನಾವು ಅದನ್ನು ಕಂಟಿನ್ಯೂ ಫಾಲೋ ಮಾಡ್ಕೊಂಡು ಹೋದಾಗ ಅವರು ನಮಗೆ ಫೋನ್ ಹಚ್ಚಿ ಕೇಳೋರು, ನಿಮಗೆ ಮಳೆ ಆಗೈತಿಲ್ಲ ಯಾಕಂತ ಕೇಳಿದ್ರೆ ನಮಗೆ ಮೆಣಸಿನಕಾಯಿ ಬೇಕಾಗಿತ್ತಪ್ಪ ನಿಮ್ದು. ಹಂಗ ನಾವು ಗುಣಮಟ್ಟದೊಳಗೆ ಕೆಲಸ ಮಾಡಿದೊಳಗ ತನ್ನಿಂತಾನು ಹುಡ್ಕೊಂಡು ಬರ್ತಿತ್ತು, ನಾವೇನು ಹುಡ್ಕೊಂಡು ಹೋಗುದಿಲ್ಲ. ಹಿಂಗಾಗಿ ನನ್ನ ಬೆಳೆಯನ್ನು ಸ್ವಲ್ಪ ಬೆಂಗಳೂರಿಗೆ ಕಳಿಸ್ತೀನಿ. ಈಗ 5-6 ವರ್ಷದಿಂದ ರೀ ನಮ್ಮ ಹೊಲಕ್ಕೊಬ್ರು ಅಮೆರಿಕದಿಂದ ಸನಾ ಅಂತೇಳಿ ಒಬ್ರು ಮೇಡಮ್ ಅವ್ರು ಬಂದ್ರು, ಯಾರೋ ಕಡೆ ಗೂಗಲ್ ಒಳಗೆ ನಂಬರ್ ಹುಡ್ಕೊಂಡು ನಮ್ಮ ಹೊಲಕ್ಕೆ ಬಂದ್ರು. ಬಂದು ನಮ್ಮ ಹೊಲ ಎಲ್ಲ ಸುತ್ತಾಕಿ ಅಡ್ಡಾಡಿ ನಮ್ಮೆಲ್ಲ ಸ್ಯಾಂಪಲ್ ತಗೊಂಡು ಹೋಗಿ ಕಲೆಕ್ಟ್ ಮಾಡಿ ಈಗ 5 ವರ್ಷದಿಂದ ರೀ ನನ್ನ ಹೆಸರಿನ ಮ್ಯಾಗ ಒಂದು ಸಣ್ಣದು ಅಂತ 40 ಗ್ರಾಮಿನ ಡಬ್ಬಿ ಮಾಡಿ ನಂದ ಒಂದು ಬ್ರ್ಯಾಂಡ್ ಮಾಡಿ ಅಮೆರಿಕಾಗ 5 ವರ್ಷದಿಂದ ಅಜ್ವಾನ ಮತ್ತೆ ಮೆಣಸಿನಕಾಯಿನ ಕಳಿಸ್ತೀನಿ ಅಮೆರಿಕಾಗ, ಯುಎಸ್ಎ ಕಳಿಸ್ತೀನಿ, ಅಲ್ಲಿ ಮಾರುಕಟ್ಟೆ ಐತೆ ಸಾವಿರ. ಬಹಳ ಸಂತೋಷ. ಇಲ್ಲ ಇಲ್ಲ ತಮ್ಮ ಮಲ್ಲೇಶಪ್ಪ ಗೋಳಪ್ಪ ಬಿಸಿರೊಟ್ಟೆ ಅವರೇ, ಬಹಳ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಯಾಕಂದ್ರೆ ಈ ಸಾವಯವ ಒಂದು ಅಂಶ ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ಭೂತಾಯಿ ನಮ್ಮ ಕೈ ಎಂದು ಕೈ ಬಿಡುದು ಸತ್ಯ ರೀ. ಮತ್ತೆ ಹಿರಿಯರ ಹಾಕೊಟ್ಟಂತ ಮಾರ್ಗದರ್ಶನದೆಲ್ಲ ನಡಿಬೇಕು. ನಾವು ಮೊದಲು ಅಂತಿದ್ದು ನೀವು ಹೇಳಿದ್ರಲ್ಲ ಅವ್ರು ಏನು ಮಾಡೋದಿಲ್ಲ ಇಷ್ಟೆಲ್ಲ ಹೆಂಗ್ ಬೆಳಿತಿದ್ದ ಆದ್ರೆ ಇಷ್ಟೆಲ್ಲ ಮಾಡ್ಯಾರ ಅವರು, ಅದಿಷ್ಟೆಲ್ಲ ನಮ್ಮ ಮಾಹಿತಿ ಇತ್ತು ಅವ್ರು. ಅಂದ್ರೆ ಈ ಒಂದು ಸಗಣಿ ಗೊಬ್ಬರದ ಮಹತ್ವ, ಈ ಜೀವಾಮೃತದ ಮಹತ್ವ ನಮ್ಮ ಭೂತಾಯಿಗೆ ಬೇಕು ಅಂತ ಹೇಳಿ ಅವರು ತಿಪ್ಪಿ ಗೊಬ್ಬರ ಅಂದ್ರೆ ಈ ವರ್ಷದ ಸಗಣಿ ಮುಂದಿನ ವರ್ಷಕ್ಕೆ ನಮ್ಗೆ ಹತ್ತೈತಿ ಅಂತ ಹೇಳ್ತಿದ್ರು. ಅವ್ರು ಒಂದೇ ಮಾತನ್ನ ಹೇಳ್ಬಿಡ್ತೀವಿ, ಅದನ್ನೆಲ್ಲ ನೀವು ಇನ್ನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ಲಿಕ್ಕಿರಲ್ಲ. ಈ ಒಂದು ನೈಸರ್ಗಿಕ ಕೃಷಿ ಆಗಲಿ ಅಥವಾ ಸಾವಯವ ಕೃಷಿ ಮಾಡುವಂತ ಪದ್ಧತಿ ಏನದಲ್ಲ, ಆಮೇಲೆ ನೀವು ನಿಮ್ಮ ಮುಖದಲ್ಲಿ ವಿಶ್ವಾಸ ಧೈರ್ಯ ನೋಡೋಣ, ಬಹಳ ಸಂತೋಷ. ನಾನು ಎಲ್ಲ ಬಂದಾದ್ರೂ ನಾ ಬದುಕ್ತೀನಿ ನನ್ನ ಕೃಷಿ ಒಳಗ್ರಿ, ಏನೆಲ್ಲ ಬಂದಾಗಿತ್ತು ಅಂದ್ರು ರೀ ನಾನು ಬದುಕ್ತೀನಿ ಅನ್ನೋ ಅಂದ್ರೆ ಅಲ್ಲಿ ಅನಾದಿ ಕಾಲದಿಂದ ಇತ್ತು ರೀ ಎಲ್ಲರಿಗೂ ರೈತರಿಗೆ. ಅವಾಗ ಕಾನ್ಸೆಪ್ಟ್ ಏನಿತ್ತಂದ್ರೆ ನಾನು ಏನು ಇಲ್ಲ ಬೆಳಿತೀನಿಪ್ಪ, ನನ್ಗೆ ಯಾರು ಏನ್ ಬೇಕಿಲ್ಲ ಅಂತ. ನೋಡಿ ಒಂದು ಸಣ್ಣದ ಒಂದು ಸ್ಪ್ರೇಯರ್ ರೀ, ಒಂದು ಮೊದ್ಲ ಸ್ಪ್ರೇ ಸ್ಟಾರ್ಟ್ ಮಾಡಿದ್ರಿ, ಇವತ್ತು 600,000 ಸ್ಪ್ರೇಯರ್ ಬಂದೈತ್ರಿ, ರಿಸರ್ಚ್ ಆಗೈತಿ. ಅದ ರಿಸರ್ಚ್ ಕಂಡಿರೋ ತಪ್ಪಂತಲ್ಲ, ಬಟ್ ಅಷ್ಟು ಅವಶ್ಯಕತೆ ಆಗೈತಿ ನಮ್ಗೆ ಏನು ಇಲ್ಲಂತ ಬರುವಂತ ಕಾಲದೊಳಗ ಇಷ್ಟು ಮತ್ತೆ ನಾವು ಹೊಸದು ಮಾಡ್ಕೊಳಕತ್ತೀವಿ. ಸಂತೋಷ. ಮಲ್ಲೇಶಪ್ಪ, ಈಗ ಈ ತರ ರಾಸಾಯನಿಕ ಕೃಷಿ ಮಾಡುವಂತ ರೈತರು ಏನಿದಾರಲ್ಲ, ಸಾಕಷ್ಟು ನಳತಾ ಇದ್ದಾರೆ, ಸಾಕಷ್ಟು ಖರ್ಚು ಮಾಡ್ಕೋತಾರ, ಆಮೇಲೆ ಬೇಕಾ ಇರುದಿಲ್ಲ, ಅಂತವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಿ ನೀವು? ನಂದು ಏನಂತಂದ್ರ ಸಗಣಿ ಒಳಗ ಬಂಗಾರ ಐತಿ, ಒಂದ್ ಎಕರೆಗೆ ಒಂದು ಹಸುಗಳನ್ನ ಕಟ್ಟಿ ನೀವು ರಾಸಾಯನಿಕ ಬಳಸುವನ್ನೋದು ಬಿಡುದು ನಿಮ್ ನಿಮ್ ನಿರ್ಧಾರ, ಅದ ನಾನು ಹಿಂಗ ಮಾಡ್ರಿ ಅಂತ ಹೇಳುವಂತದ್ದು ನಾನಲ್ರಿ. ಬಟ್ ಮೂಲತಃ ನಮ್ ಊಟ ಇದ್ದಾಗ ನಮ್ಮ ಆರೋಗ್ಯ ಹೆಂಗ್ ಸುಧಾರಿಸೈತಿಲ್ಲ, ಹಂಗ್ ಗುಳಿಗೆ ತಗೊಂಡ್ರೆ ಹೆಂಗ್ ಸುಧಾರಿಸಿಲ್ಲ, ಹಂಗ್ರಿ ಒಂದ್ ಎಕರೆಕ ಒಂದಂತ ಹಸು ಅಂತ ಕಟ್ಟಿದ್ರ ಒಂದ್ ವರ್ಷ ನೀವು ಗೊಬ್ಬರ ಕಡದ್ರಿ, 3 ವರ್ಷ ನಿಮ್ಗೆ ಗೊಬ್ಬರ ಬೇಕಿಲ್ಲ ಒಂದ್ ಹೊಲಕ್ಕ. ಒಂದ್ ಎಕರೆಗೆ ನೀವು 1 ವರ್ಷ ನೀವು ಗೊಬ್ಬರ ಪೂರ್ತಿ ತುಂಬಿಸಿದ್ದ ಕರೆ ಆದ್ರೆ 3 ವರ್ಷ ಬೆಳೆದಿತ್ರಿ. ಹಂಗ ನೀವು ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರ ಈ ಹೊರಗಿಲಿಂದ ತರುವಂತ ಖರ್ಚು ಕಡಿಮೆ ಕತಿ, ಒಂದು. ಎರಡನೇದ್ದು ನಾವು ಕೊಡುವಂತ ಆಹಾರ ಇನ್ನೊಬ್ಬರಿಗೆ ಗುಣಮಟ್ಟದ ಆಹಾರ ಕತಿ, ಅವರು ಬಹಳ ಬಲಿಷ್ಠ ಕರ, ಅನಾರೋಗ್ಯದಿಂದ ಬಳಲು ತಪ್ಪತಿ. ಮತ್ತೆ ಬಹಳ ಇಂಪಾರ್ಟೆಂಟ್ ಇನ್ನೊಂದು ನನ್ನೊಂದು ಏನ್ ಅನ್ಸೈತಿ ಅಂತಂದ್ರ, ಈಗ ಔಷಧಿ ಹೊಡೆದು ಗಿಡಕ್ಕೆ ಕಷ್ಟ ಅಲ್ಲ, ಮನುಷ್ಯರಿಗೆ ಔಷಧಿ ಹೊಡೆದ ಎಣ್ಣೆ ಹೊಡೆಯುವಂತ ಪರಿಸ್ಥಿತಿ ಬಂದೈತಿ ಹಳ್ಳಿ ಹಳ್ಳಿ ಒಳಗ್ರಿ. ಅದು ಬಹಳ ಹೆಚ್ಚಾಗೈತಿ, ಹಿಂದೆ ಅದೆಲ್ಲ ಹಳ್ಳಿ ಮಟ್ಟದೊಳಗೆ ಅದು ಇದ್ದಿದ್ದಿಲ್ಲ, ಬಟ್ ಅದು ಇನ್ನೂ ಹೆಚ್ಚಾಕತಿ ಅಂತ ನಮಗೆ ಭಯ ಐತಿ. ಅಂಥವೆಲ್ಲ ಅವು ಮೊಟಕಗೊಳ್ಬೇಕಂತಂದ್ರ ನಾವು ನಿಸರ್ಗದತ್ತವಾಗಿ ನಾವು ಏನು ಬಂದೈತಲ್ಲ ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋದಾಗ ಅದು ಒಳ್ಳೇದಾಕತಿ ಎಲ್ಲರಿಗೂ ಅಂತೇಳಿ ನಾನು ಹೇಳ್ಬೇಕು. ಮಲ್ಲೇಶಪ್ಪ ಅವರೇ, ನೋಡಿ ಇಲ್ಲಿ ತನಕ ಬಹಳ ವಿಸ್ತೃತ ಮಾತಾಡಿದ್ರಿ, ನಿಮ್ಮ ಒಂದು ಮುಖದಲ್ಲಿರುವಂತಹ ಆತ್ಮವಿಶ್ವಾಸ, ನೀವು ನೈಸರ್ಗಿಕ ಕೃಷಿಯ ಸರದಾರ ಅಂದ್ರೆ, ನೀವು ಸಾವಯವ ಗೊಬ್ಬರ ನೀವು ಮಾಡ್ತಿರಲ್ಲ, ನೀವು ಏನು ಗುಡ್ಡಿ ಹಾಕಿ ಏನು ಸಗಣಿ ಗುಡ್ಡಿ ಹಾಕಿ ನೀವು ಲಾವ್ರ ಅದಕ್ಕೆ ಆಹಾರ ಕೊಡ್ತೀರಿ, ಆಮೇಲೆ ಎರೆಹುಳನ್ನು ಮಾಡ್ಕೋತೀರಿ, ಅದರಿಂದ ನಿಮಗೆ ನಂದನವನ ಅಂದ್ರೆ ಭೂಮಿ ಇವೇ ಬೇಕಾದ ಕೊಡ್ಲಿಕ್ಕೆ ಹೌದಲ್ಲ. ಈಗ ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂದ್ರೆ ಈ ತರ ಲಾರ್ವಾ ಗೊಬ್ಬರ ತಯಾರು ಮಾಡ್ಬೇಕು ಅಂತಂದ್ರೆ ನಮ್ಮ ರೈತ ಬಾಂಧವರಿಗೆ ತಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ಬಿಡ್ರಲ್ಲ. ನನ್ನ ದೂರವಾಣಿ ಸಂಖ್ಯೆ ರೀ 99 0115 754 99 ರೀ 450171 ರೀ. ಮಲ್ಲೇಶಪ್ಪ ಗೋಳಪ್ಪ ಬಿಸಿರೊಟ್ಟಿ ಸಾಕಿನ ಹಿರೇಗುಂಜಳ. ನೋಡ್ರಿ ನೀವು ಈ ನಂಬರ್ ತಗೋರಿ, ಫೋನ್ ಮಾಡ್ರಿ, ನೀವು ಬಿಸಿರೊಟ್ಟು ತಿನ್ರಿ ಅಂತ ನಮ್ಮ ರೈತ ಬಾಂಧವ್ರು ಹೇಳ್ತಾ ನಮ್ಮೆಲ್ಲ ಪರವಾಗಿ ಮಲ್ಲೇಶಪ್ಪ ಎಲ್ಲರಿಗೂ ನಮಸ್ಕಾರ ಸರ್. ನಮ್ಮ ಋತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು, ನಮಸ್ಕಾರ. ಶರಣ ಶರಣಾರ್ಥಿ ಎಲ್ಲ ಶ್ರೋತೃಗಳಿಗೆ, ಎಲ್ಲರಿಗೂ ತಮಗೂ ತಮ್ಮ ಎಲ್ಲರಿಗೂ ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿ ಬೇಸಾಯ ಕುರಿತು ಕುಂದಗೋಳ ತಾಲೂಕು ಹಿರೇಗುಂಜಳದ ಪ್ರಗತಿಪರ ರೈತರಾದ ಮಲ್ಲೇಶಪ್ಪ ಗುಳ್ಳಪ್ಪ ಬಿಸಿರೊಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್, ಸಂಕಲನ ಸುಮಾ ಸುರೇಶ್. ಇನ್ನು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೀಳಿಗೆಯ ಬಸವರಾಜ್ ಮಾರುತಿ ಭಜಂತ್ರಿ ಮತ್ತು ಸಂಗಡಿಗರಿಂದ ನಗಾರಿ ನೌಬತ್ ವಾದನ ಕೇಳಿ ಏಳು ಮಾತ್ರ ಬಿಲಂಜಿ ತಾಳ.